ಶೀಘ್ರವೇ ಆರಂಭ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಸ್ಪಷ್ಟನೆ. ಬೆಂಗಳೂರಿನ ಹೆಸರಘಟ್ಟದಲ್ಲಿ ಪತ್ತೆಯಾಗಿದ್ದ ಹಕ್ಕಿ ಜ್ವರ ನಿಯಂತ್ರಣದಲ್ಲಿದೆ, ಆರೋಗ್ಯ ಇಲಾಖೆ ಸ್ಪಷ್ಟನೆ. ಸಚಿವ ಸುಧಾಕರ್ ಆರೋಗ್ಯ ವಿಚಾರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಶ್ವಾಸಕೋಶ ಕಸಿ ಕುರಿತಂತೆ ನಾಳೆ ಅಂತಿಮ ತೀರ್ಮಾನ. ಪರಿಶಿಷ್ಟ ಜಾತಿಗಳಿಗೆ ಒಳಮೀಸಲಾತಿ ನೀಡುವ ಮೂಲಕ ಸರ್ಕಾರದಿಂದ ಗೊಂದಲ ಸೃಷ್ಟಿ, ಪ್ರತಿಪಕ್ಷ ಬಿಜೆಪಿ ಆರೋಪ. ಹಾಗೂ ಆಕಾಶವಾಣಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಮನದ ಮಾತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ವರ್ಷಗಳ ತುಂಬು ಸಂಭ್ರಮ ಬಾನಂಗಳದಲ್ಲಿ ತರಂಗಗಳ ಹೊಮ್ಮಿಸಿ ಭಾರತಕ್ಕೆ ಮಾಹಿತಿ ಮನರಂಜನೆಯ ಸೊಗವನರ್ಪಿಸಿದೆ ಆಕಾಶವಾಣಿ. ಆಕಾಶವಾಣಿಯಲ್ಲಿ 2026 ಜೂನ್ 8 ವಿವಿಧ ಕಾರ್ಯಕ್ರಮಗಳ ಹೂರಣ. ಬನ್ನಿ ಆಕಾಶವಾಣಿ 90 ಸಂಭ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ. ಸಾಧನೆಗಾಗಿ ಎಂದಿಗೂ ದೃಢವಾಗಿರು. ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ, ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು, ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ. ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ. ಆಕಾಶವಾಣಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ನಾಡಿನ ಸಮಸ್ತ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮ. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಸುಖಾ ಹೋ ಯಾ ಬೇ ಮೌಸಮ್ ಕಿ ಬರ್ಖಾ ಹೋ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಸೇ ಹರ್ ಕಿಸಾನ್ ಮುಸ್ಕಾಯೇ. ಕೃಷಿ ಔರ್ ಕಿಸಾನ್ ಕಲ್ಯಾಣ ಮಂತ್ರಾಲಯ ದ್ವಾರಾ ಕಿಸಾನ್ ಹಿತ್ ಮೇ ಜಾರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರೆಯು, ಆಗದು ನಿರಾಸರೆ ಇನ್ನು. ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ತರಕಾರಿ ಕೃಷಿಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಕೊಂಡಜ್ಜಿ ಗ್ರಾಮದ ಕೃಷಿಕ ಕೆಎಸ್ ಜಗದೀಶ್ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು. ಕೃಷಿ ಆಧಾರಿತ ಶಿಕ್ಷಣ, ಮಾಹಿತಿ, ಮನರಂಜನೆಯ ಗ್ರಾಮೀಣ ಸೊಗಡಿನ ಚರ್ಚೆ, ಅರಟೆ, ಸಂಭಾಷಣೆ, ಮಾತುಕತೆ ಸರಣಿ ಕೃಷಿ ಬೆಳಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು. ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು. اردو زبان کے پروگرام بھی AIR ایپ پر ملتے ہیں. ஆகாஷ்வாணியின் அனைத்து தமிழ் நிகழ்ச்சிகளும் நியூஸ் ஆன் AIR ஆப்பில் கிடைக்கும். தேரானாலும் ஆழிசேர் ஆறுகள் முகிலாய் மழையாய் பொழிவது போல் இசை. తెలుగు కార్యక్రమాలు వినాలని ఉందా? మన తెలుగు కార్యక్రమాలు కూడా న్యూస్ ఆన్ AIR యాప్ లో లభ్యమవుతుంది. నా స్వరము నీ స్వరము సంగమమై మన స్వరంగా అవతరించి. ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം. എന്റെ സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി. ന്യൂസ് ഓൺ എയർ പ്രോഗ്രാം ബംഗ്ലാ ഭാഷയ ভালো ভালো സംഗീത് ഖബർ আর অনেক রকম ভালো പ്രോഗ്രാം শুনে যাচ্ছে. আমিও শুনছি আর আপনারা এর সাথে যোগদান করুন. তোমার সুর মোদের সুর সৃষ্টি করো अथ मराठी भाषा न्यूज ऑन AIR ऐप मध्ये उपलब्ध आहे. माझा तुमचा जुळता तारा मधुर सुरांचा बरसती धारा. अहां सबसे अनुरोध छे न्यूज ऑन AIR ऐप को डाउनलोड करूं और बिहार के सभी भाषा के कार्यक्रम को सुनूं. हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप. ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ. ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ. ಕೃಷಿಕ ಬಾಂಧವರೇ, ಈಗ ಕೇಳಿ ತರಕಾರಿ ಕೃಷಿಯಲ್ಲಿನ ಅನುಭವಗಳು. ಈ ಕುರಿತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಕೊಂಡಜ್ಜಿ ಗ್ರಾಮದ ಕೃಷಿಕ ಕೆಎಸ್ ಜಗದೀಶ್ ಅವರೊಂದಿಗಿನ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕೊಂಡಜ್ಜಿ ಗ್ರಾಮದ ಕೆಎಸ್ ಜಗದೀಶ್ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ತರಕಾರಿ ಬೆಳೆಗಳನ್ನ ಯಾವ ರೀತಿ ಬೆಳೀತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಅವರ ಒಂದು ಅನುಭವಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಜಗದೀಶ್ ಅವರೇ. ನಮಸ್ತೆ ಸರ್. ಜಗದೀಶ್ ಅವರೇ, ಈಗ ಈ ಒಂದು ತರಕಾರಿ ಕೃಷಿಯನ್ನ ಮಾಡ್ತಾ ಇದ್ದೀರಾ? ಹೌದು. ಎಷ್ಟು ವರ್ಷ ಆಯ್ತು ಈ ತರಕಾರಿ ಕೃಷಿ ಮಾಡಕ್ಕೆ? ಸರ್, ನನ್ನ ಅನುಭವ ಪ್ರಕಾರ ಒಂದು 20 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ನಾನು ಕೃಷಿ ಅಂತಂದೇಳಿ ಚಾನಲ್ ನೀರಿನ ಒಂದು ಅಚ್ಚುಕಟ್ಟು ಇದೆ ನಮ್ಮಲ್ಲಿ, ಅದ್ರ ಮುಖಾಂತರ ಮಾಡ್ತಾ ಇದ್ದೆ. ಆಮೇಲೆ ಈಗ ನೀರಿನ ಅಭಾವ ಇರೋದ್ರಿಂದ, ಭದ್ರನಾಲೆ ನಮಗೆ ಕೊನೆಯ ಭಾಗದಾಗಿರೋದ್ರಿಂದ ಅದನ್ನ ಹೊರತುಪಡಿಸಿ ನಾವು ಬೋರ್ವೆಲ್ಗೆ ಹೋದ್ವಿ. ಬೋರ್ವೆಲ್ ಮುಖಾಂತರ ನಾವು ಸಣ್ಣ ಪುಟ್ಟ ತರಕಾರಿಗಳನ್ನ ಮಾಡ್ತಾ ಇದ್ದೇವೆ. ಒಂದು 1/2 ಎಕರೆ 1 ಎಕರೆ ಇಷ್ಟೊಂದನ್ನು ತರಕಾರಿನ ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ನಾನು ಎಲ್ಲಾ ತರಕಾರಿನೂ ಕೂಡ ಬೆಳೆದಿದ್ದೀನಿ. ಎಷ್ಟು ಎಕರೆ ಜಮೀನು ಇದೆ ನಿಮಗೆ? ಸರ್, ನನ್ನ ತಂದೆ ಸಂಬಂಧಪಟ್ಟಂಗೆ 5 ಎಕರೆ ಜಮೀನು ಇತ್ತು ಸರ್. ನಾವು ಪ್ರೌಢಾವಸ್ಥೆಗೆ ಬಂದ್ಮೇಲೆ ಮತ್ತೆ ಒಂದು 5 ಎಕರೆನ ಕೃಷಿಯಿಂದನೇ ನಾವು ಅದನ್ನ 5 ಎಕರೆ ಖರೀದಿ ಮಾಡಿ ದುಡಿಮೆ ಮಾಡ್ತಾ ಇದ್ದೀವಿ ಹಂತವಾಗಿ. ಇವತ್ತು 1/2 ಎಕರೆ ತಗೊಂಡ್ವಿ, ಈ ವರ್ಷ ಇನ್ನೊಂದು 5 ವರ್ಷ ಬಿಟ್ಟು 1 ಎಕರೆ ತಗೊಂಡ್ವಿ. ಈ ತರ ಒಂದು 5 ಎಕರೆ ಕೂಡಿಕೊಂಡು ಒಂದು 10 ಎಕರೆ ಜಮೀನ ನಾವು ಮಾಡ್ಕೊಂಡಿದೀವಿ ಸರ್. ಕೃಷಿ ನಿಮಗೆ ಕೈ ಹಿಡಿತನಂಗಾಯ್ತು ಸರ್? ಕೃಷಿಯಲ್ಲಿ ಯಾವತ್ತು ಲಾಸ್ ಇಲ್ಲ ಸರ್. ನಾನು ಕೂಡ ಕೃಷಿಗಿಂತ ಮುಂಚೆ SSLC ಆದ ನಂತರ ಅಥವಾ SSLC ಫೇಲ್ ಆಗಿದೆ ನಂದು. ಆಕ್ಚುಲಿ ಹೇಳ್ಬೇಕಪ್ಪ ಅಂದ್ರೆ ಅದನ್ನು ಹೊರತುಪಡಿಸಿದಾಗ ನಾವು ಬೆಂಗಳೂರು, ಮಂಗಳೂರು, ಅದ ನಂತರ ಶಿವಮೊಗ್ಗ ಡಿಸ್ಟಿಕ್ ಅಲ್ಲೆಲ್ಲ ಹೋಗಿ ಕೆಲಸ ಮಾಡಿ ಬಂದಿದ್ದೀನಿ ಬೇರೆ ಕೆಲಸಗಳು. ಅದೆಲ್ಲ ನೋಡಿ ಮತ್ತೆ ಕೃಷಿಗೆ ವಾಪಸ್ ಬಂದೆ ನಾನು. ಅವಾಗ ನಾನು ಜಮೀನಲ್ಲೇ ಏನಾದ್ರು ಹುಡುಕ್ಬೇಕು, ನಾನು ಕಳ್ಕೊಂಡಿರೋದು ಇಲ್ಲೇ ಅಂತ ತಿಳ್ಕೊಂಡು ಆಮೇಲೆ ನಾನು ಈ ಕೃಷಿನ ಮುಂದುವರಿಸ್ತಾ ಇದ್ದೀನಿ ಸರ್. ಈಗ ಹೊರಗಡೆ ಎಲ್ಲ ಹೋಗಿ ವರ್ಕ್ ಕೆಲಸ ಮಾಡಿದ್ರೆ? ಹೌದು ಸರ್, ಹೌದು. ನಾನು ಬೆಂಗಳೂರಲ್ಲಿ ಒಂದು ಮೆಡಿಕಲ್ ಲ್ಯಾಬ್ ಒಳಗೆ ಕೆಲಸ ಮಾಡಿದ್ದೀನಿ. ಅಂದ್ರೆ ನಾನು ವಾಶ್ ಬಾಯ್ ಆಗಿ, ವಾಶ್ ಬಾಯ್ ಅಂತ ಹೇಳಿದ್ರೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಗ್ಲಾಸ್ಗಳು ಅವೇನು ಮೈಕ್ರೋವೇವ್ ಅವೆಲ್ಲ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದು, ಯಾಕಂದ್ರೆ ನನಗೆ SSLC ಫೇಲ್ ಆದನಿಗೆ ಯಾರು ಕೂಡ ಅಷ್ಟು ಸಾಮಾನ್ಯವಾಗಿ ಕೆಲಸ ಕೊಡಲ್ಲ. ಅಲ್ಲಿ ನನಗೆ ಗೊತ್ತಿರತಕ್ಕಂಥ ವಿಚಾರಗಳನ್ನ ಅರಿತು. ಅಂದ್ರೆ ಅಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾ ಇದಾರ, ಅವರು ಡಾಕ್ಟರ್ ಆಗಿರ್ಬೋದು, ಆಮೇಲೆ ಅವ್ರ ಲ್ಯಾಬ್ ವರ್ಕರ್ ವಿಜ್ಞಾನಿಗಳಾಗಿರ್ಬೋದು, ಅವರ ಇಂಗ್ಲಿಷ್ ಅಥವಾ ತಮಿಳು, ತೆಲುಗು ಈ ತರ ಭಾಷೆ ಮಾತಾಡ್ತಾ ಇದ್ರು. ನಾನು ಕನ್ನಡವಷ್ಟೇ ನನಗೆ ಬರ್ತಾ ಇರೋದು. ಆಗ ನಾನೇನ್ ಮಾಡ್ತಿದ್ದೆ, ಅದನ್ನ ಕೇಳಿಸ್ಕೊಂಬಿಟ್ಟು ಅದನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅದನ್ನೊಂದು ಸಣ್ಣದಾಗಿ ಬರ್ಕೊಂಡು ನನ್ನ ಕನ್ನಡ ಭಾಷೆಯಲ್ಲೇ ಬರ್ಕೊಂಡು ಅದನ್ನ ಎಲ್ಲೆಲ್ಲಿ ಯಾವ ಪ್ರಾಡಕ್ಟ್ ಅನ್ನ ಅಥವಾ ಯಾವ್ಯಾವ ಲ್ಯಾಬ್ ವರ್ಕ್ನ ಅವರು ಇನ್ಸ್ಟ್ರೂಮೆಂಟ್ ಗಳನ್ನ ಎಲ್ಲೆಲ್ಲಿ ಜೋಡಣೆ ಮಾಡ್ಬೇಕಂತಂದೇಳಿ ಅದನ್ನ ಜೋಡಿಸ್ತಾ ಅಲ್ಲೊಂದು 4.5 ಸಾವಿರಕ್ಕೆ ನಾನು ಅವಾಗ ಕೆಲಸ ಮಾಡ್ತಿದ್ದೆ 98ರಲ್ಲಿ. ಇಲ್ಲೇ ಜೀವನ ಕಟ್ಟಿಗೆನ ಅಂತಂದು ನೋಡಿದ್ವಿ. ಅವಾಗಿನ ನಮಗಿನ ಮ್ಯಾರೇಜ್ ಆಗಿರ್ಲಿಲ್ಲ. ಅವಾಗ ಏನಾಯ್ತಪ್ಪ ಅಂದ್ರೆ ಮನೆಯಿಂದ ಫೋನ್ ಬಂದಾಗ ಕ್ರಿಟಿಕಲ್ ಇತ್ತು ಪೊಸಿಷನ್. ಆಗೇನಾಯ್ತು ಅಂದ್ರೆ ನಮಗೆ ಒಂದು ಸರ್ಕಾರದ ಅಡಿಯಲ್ಲಿ ಗಂಗಾ ಕಲ್ಯಾಣ ಅಂತ ಒಂದೊಂದು ಪ್ರೋಗ್ರೆಸ್ ಇದೆ, ಒಂದು ಅರ್ಜಿ ಹಾಕಿದ್ವಿ. ನಾನು ಬೆಂಗಳೂರಲ್ಲಿ ಇದ್ದಾಗ ಕೂಡ ಆ ಕೊಳವೆ ಶ್ಯಾಂಕ್ಷನ್ ಆಗಿತ್ತು. ನನ್ನ ಸ್ನೇಹಿತರನ್ನ ಕೂಡಿಟ್ಟು ನಾನು ಬೆಂಗಳೂರಲ್ಲಿ ಇದ್ದೇ ಕೂಡ ಒಂದು ಕೊಳವೆ ಬಾವಿನ ಇಲ್ಲಿ ನಮ್ಮ ಜಮೀನಲ್ಲಿ ಕೊರೆಸಿದ್ವಿ. ಅದು ಅದೃಷ್ಟವಶತ್ ಒಂದೇ ಬೋರ್ವೆಲ್ ಪಾಯಿಂಟ್ಗೆ ನೀರು ಒಳ್ಳೆ ಚೆನ್ನಾಗಿ ನೀರು ಬಿತ್ತು. ಆ ನಿರ್ಧಾರ ತಗೊಂಡು ನೆಕ್ಸ್ಟ್ ಒಂದು 1.5 ಮಂತ್ ನಂತರನೇ ನಾನು ರಿಟರ್ನ್ ನಮ್ಮೂರಿಗೆ ಬಂದೆ. ಅಲ್ಲಿಂದ ಸ್ಟಾರ್ಟ್ ಆದಂತ ಪ್ರಯಾಣ ಇವತ್ತು ಕೃಷಿ ಜೀವನದಲ್ಲಿ ನಿರಂತರವಾಗಿ ನಡ್ಕೊಳ್ದು ಹೋಗ್ತಾ ಇದೆ. ಕೃಷಿ ಯಾವತ್ತೂ ಕೂಡ ರೈತರನ್ನ ಕೈಬಿಡಲ್ಲ. ನಾವು ಕೃಷಿ ಕಡೆಗೆ ನಿರಂತರವಾಗಿ, ನಿರಂತರ ಅಂದ್ರೆ ಬೆಳಗ್ಗೆ ನಾವೇನ್ ಫಸ್ಟ್ ಮಾರ್ನಿಂಗ್ ಏನ್ ಹೇಳ್ತೀವಿ ಅದೇ ನಮ್ಮ ನಿರಂತರದ ಒಂದು ಜೀವನದ ಒಂದು ಗುರಿ ಮುಟ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ನಾವು 8 ಗಂಟೆ 9 ಗಂಟೆಗೆ ನಾವೆಲ್ಲ ಎದ್ದು ಕೃಷಿ ಭೂಮಿಯಲ್ಲಿ ಕೆಲಸ ಮಾಡ್ತೀವಿ ಅಂದ್ರೆ ಯಾವುದೇ ಕಾರಣಕ್ಕೂ ಕೃಷಿ ಸಕ್ಸಸ್ ಆಗಲ್ಲ. ಈಗ ನಗರಗಳಲ್ಲೆಲ್ಲ ಕೆಲಸ ಮಾಡಿ ಅನಿವಾರ್ಯ ಕಾರಣದಿಂದ ನೀವು ನಿಮ್ಮ ಒಂದು ಗ್ರಾಮಕ್ಕೆ ಬಂದು ಪುನಃ ಈ ಕೃಷಿ ವೃತ್ತಿಯಲ್ಲಿ ನೀವು ತೊಡಗಿಕೊಂಡಿರ? ನಿಮಗೆಲ್ಲ ಕೃಷಿ ಬದುಕು ಗೊತ್ತಿತ್ತ? ಕೃಷಿ ಬದುಕು ನನಗೆ ಮೊದಲಿದ್ದಿನ ನಮ್ಮ ತಂದೆಯ ಕಾಲದ್ದಿನ ಗೊತ್ತು, ರಾಗಿ ಒಕ್ಕಲ್ ಮಾಡೋದು ಗೊತ್ತು, ಊಟ ಜೋಳ ಕೊಯ್ದು ತೆನೆ ಕಲ್ಲು ಹೊಡೆಯೋದು ಗೊತ್ತು, ಆಮೇಲೆ ನೇಗಿಲಿ ಉಳುಮೆ ಮಾಡೋದು ಗೊತ್ತು, ಬಣವೇನು ಒಕ್ಕಲ್ ಮಾಡೋದು ಗೊತ್ತು, ಅಥವಾ ಆ ಹುಲ್ಲನ್ನ ಎತ್ತಿನ ಗಾಡಿಗೆ ಹೆಂಗ್ ಏರ್ಬೇಕು ಅನ್ನೋದು ಅದೆಲ್ಲ ನನಗೆ ಗೊತ್ತಿತ್ತು. ಯಾಕಂದ್ರೆ ನಾನು 5ನೇ ಕ್ಲಾಸ್ ಇದ್ದಾಗನೆ ನನ್ನನ್ನ ರಾಗಿ ಹುಲ್ಲು ಪೆಂಡಿಯನ್ನ ಕಣಕ್ಕ ಹುಲ್ಲನ್ನು ಕಡ್ದು ರೋಣಗಲ್ಲು ಹೌದು ಅದನ್ನ ನಾವು ಕಣಕ್ ಹಾಕ್ತಾ ಇದ್ವಿ. ಅದನ್ನ ಹೊಡಿಬೇಕಾದ್ರೆ ಹುಲ್ಲನ್ನು ತೆಗೆದು ಮತ್ತೆ ಬಣವೆ ಕೊಡಬೇಕಿತ್ತು, ಆಮೇಲೆ ಅವೆಲ್ಲ ಕಾಳನ್ನೆಲ್ಲ ದುಂಡು ಮಾಡಿ ರಾಶಿ ಮಾಡ್ಬೇಕಿತ್ತು. ಶಾಲೆಗೆ ಹೋಗ್ಬೇಕಾದ್ರೆ ಅವೆಲ್ಲ ಕೆಲಸ ನಡೀತಿದ್ವು. ಸಾಯಂಕಾಲ ಬಂದ ತಕ್ಷಣ ಮತ್ತೆ ಅವರೆಲ್ಲ ಹುಲ್ಲು ತೆಗೆದಿರ್ತಿದ್ರು ನಮ್ ತಂದೆಯರು. ಅದ್ರ ಒಳಗಿಂದ ಕೆಳಗಿರ ಕಾಳುಗಳು ಎಂಬಿರುತ್ತಲ್ಲ, ಕಾಳುಗಳ ರಾಶಿ ಮಾಡ್ತಿದ್ದು, ಅದನ್ನ ರಾಶಿ ತುಂಬಿ ತುಂಬಿ ನಮ್ ತಲೆ ಮೇಲೆ ಇಕ್ತಿದ್ರು. ಅದನ್ನ ತಗೊಂಡೋಗಿ ಬೇರೆ ಕಡೆಗೆ ಹಾಕ್ತಿದ್ವಿ, ಅದಕ್ಕೊಂದು ರಾಶಿ ಮಾಡ್ತಿದ್ವಿ. ಅಷ್ಟು ಕೂಡ ನಾವು ಚಿಕ್ಕನಲ್ಲಿ ಆ ರಾಗಿ ಯಾವ ತರ ಪ್ರೋಸೆಸ್ ಮಾಡ್ಬೇಕು, ಅಕ್ಕಾಣಿಕೆ ಬಗ್ಗೆ ಯಾವ ಪ್ರೋಸೆಸ್ ಮಾಡ್ಬೇಕು ಅನ್ನೋದು ಅವಾಗ ನಮಗೆಲ್ಲ ಚೆನ್ನಾಗಿ ಗೊತ್ತಿತ್ತು. ಈ ದಿನಮಾನಗಳಲ್ಲಿ ರಾಗಿ ಏನಾದ್ರು ಈಗ ಎಲ್ಲ ಮಿಷನ್ ಆಡುವಷ್ಟು ಬಂದು ಬಿಡಿದೆ. ಈಗ ಇವತ್ತಿನ ಮಕ್ಕಳುಗಳಿಗೆ ಯಾವ್ದು ಆತರ ಯಾವ್ದೇ ರೀತಿ ಕಷ್ಟ ಇಲ್ಲ. ಹಾಗಾಗ್ಬಿಟ್ಟು ನಮ್ ಕೃಷಿ ಭೂಮಿಯಲ್ಲಿ ಆದಷ್ಟು ಕಷ್ಟ ಅನ್ಕೊಂಡವರಿಗೆ ಕಷ್ಟನೇ ಇದೆ. ಆದ್ರೆ ಹ್ಯಾಪಿ ಲೈಫ್ ಯಾವ ತರಪ್ಪ ಅಂದ್ರೆ ನಮ್ಗೆ ಯಾವ್ದು ಟೈಮ್ ಸೆನ್ಸ್ ಇಲ್ಲ. ಈಗ 1 ಎಕರೆ ಒಳಗಡೆ ಈ ತರಕಾರಿಗಳನ್ನ ಬೆಳ್ಕೊಂತ ಬಂದ್ರೆ ಸರ್? ನಾನು 1 ಎಕರೆ ಇದ್ದ. ಯಾಕೆ 1 ಎಕರೆಯಿಂದ 1/2 ಎಕರೆ ಹೇಳ್ತೇನೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ರೈತಾಪಿ ನಮ್ಮ ಕುಟುಂಬದವ್ರು ಮಾತ್ರ ನಾವು ಕೆಲಸ ಮಾಡಬೇಕಾಗುತ್ತೆ. ಅವಾಗ ನಮಗೆ ಹೆಚ್ಚಿಗೆ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ಬೇರೆ ಲೇಬರ್ಸ್ ಕರ್ಕೊಂಬರ್ಕಾಗುತ್ತೆ. ಅರ್ಧ ಎಕರೆ ಕಾಲು ಎಕರೆ ಒಂದ್ ಎಕರೆ ಹಾಕೊಂಡ್ರೆ ನಮ್ಮ ಕುಟುಂಬದಸ್ಥರು ಮಾತ್ರ ನಾವು ಅಲ್ಲಿ ನಿಂತಿದ್ದು ಕೆಲಸ ಮಾಡಿ ಹಾರ್ವೆಸ್ಟ್ ಮಾಡ್ಕೊಂಡು ಅದನ್ನ ಪ್ರೋಗಸ್ ಮಾರ್ಕೆಟ್ ಕಳಿಸೋ ಒಂದು ವ್ಯವಸ್ಥೆ ನಾವು ಮಾಡ್ಕೋಬಹುದು. ಅಥವಾ ಅದರಿಂದ ಕಳೆ ಕಾಸಿಗೆ ಏನು ಬರುತ್ತೆ ಅದನ್ನೆಲ್ಲ ತೆಗೆದು ನಿವಾರಣೆ ಮಾಡಬಹುದು. ಹೆಚ್ಚಿಗೆ ಆದಾಗ ನಮಗೂ ಒತ್ತಡ, ಲೇಬರ್ನು ಕೂಡ ನಾವು ತಗೋಬೇಕಾಗತ್ತೆ. ಅದರಿಂದ ಕಾಸೇ ಬಂದಿಲ್ಲ ಅಂದಾಗ ಲೇಬರ್ಗೆ ಏನ್ ಕೊಡ್ತೀರಿ? ಆ ರೀತಿಯಾಗಿ ಸ್ವಲ್ಪ ಕಾಲು ಎಕರೆ ಅಥವಾ 10 ಗುಂಟೆ 20 ಗುಂಟೆ 1 ಎಕರ್ ಈ ತರ ಮಾಡ್ಕೊಂತ ಹೋದ್ರೆ ಕೃಷಿಗೆ ಲಾಭ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈಗ 1 ಎಕರೆ ನಾವು ತಗೊಂಡಾಗ, ಈಗ ನಾನು ಈ ರೀಸೆಂಟ್ ಆಗಿ ಹೇಳ್ಬೇಕಪ್ಪ ಅಂದ್ರೆ ಫಸ್ಟ್ ಟೈಮ್ 3,000 ಗಿಡ ಟೊಮೆಟೊ ನಾಟಿ ಮಾಡಿದ್ದೆ ಸೆಪ್ಟೆಂಬರ್ ಅಲ್ಲಿ. ಅವಾಗ ಏನಾಯ್ತು, 3,000 ಗಿಡ ನಾನು ನಾಟಿ ಮಾಡಿದಾಗ ಅದು ಕ್ರಮೇಣ 1.5 ತಿಂಗಳು ಬೇಕಾಗುತ್ತೆ. ಅದರಲ್ಲಿ ನಂದೇ ಆದಂತ ಒಂದು ಸಣ್ಣ ಕೃಷಿ ಚಟುವಟಿಕೆ, ಇವತ್ತಿನ ಆಧುನಿಕ ಯುಗದಲ್ಲಿ ಒಂದು ಕಲ್ಟಿವೇಷನ್ ಮಾಡ್ಲಿಕ್ಕೆ ಸಣ್ಣ ಒಂದು ಪವರ್ ವೀಡರ್ ಅಂತ ಬರುತ್ತೆ, ಅದನ್ನ ತಗೊಂಡಿದ್ದೀನಿ. 3 ವರ್ಷ ಆಯ್ತು, ಯಾಕಂದ್ರೆ ಹಿಂದೆಲ್ಲ ಎತ್ತಿದ್ದು, ಈ 3 ವರ್ಷದಿಂದ ನಾನು ಎತ್ತನ್ನ ತೆಗೆದಿದ್ದೀನಿ ಕಾರಣಾಂತರದಿಂದ. ಮುಂದಿನ ದಿನಗಳಲ್ಲಿ ನಾನು ಜೀವನ ಪರ್ಯಂತ ಎತ್ತ ತೆಗಿಬಾರ್ದು ಅನ್ನೋ ನಿರ್ಧಾರನ ಕೂಡ ಮಾಡಿದ್ದೀನಿ. ಹಸು ಅಂತ ಬಂದಾಗ ಅದ್ರಲ್ಲಿ ತಕ್ಕಂತ ಗಂಜಲ ಇದ್ದ ಹಿಡಿದು ಮಕ್ಕಳಿಗೆ ಕೆಮ್ಮಾದ್ರೆ ಹೋಗೋ ಒಂಚೂರು ಹಸುವಿಂದ ಗೋಮೂತ್ರ ಹಿಡ್ಕಂಬ ಸ್ವಲ್ಪ ಕುಡಿಸೋ ಮಕ್ಕಳಿಗೆ ಅಂತ ಹಿಂದಿನ ಕೂಡ ವಾಡಿಕೆ ಇತ್ತು. ಇವತ್ತು ಅದು ಕೂಡ ನಮ್ಮ ಮನೆಯಲ್ಲಿ ತಪ್ಪು ಹೋಗಿದೆ, ಅಂದ್ರೆ ರೈತರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲದಾಗಿದೆ. ನನ್ನ ಮನೆಯಲ್ಲಿ ಕೂಡ ಈಗ ಒಂದು ಹಸು ಇದೆ. ತರಕಾರಿ ವಿಚಾರದಾಗೆ ನಾನು 3,000 ಗಿಡ ಟೊಮೆಟೊ ಹಚ್ಚಿದ ಅಂತ ಹೇಳಿದ್ವಿ ನಿಮ್ಗೆ, ಅದ್ರ ಬಗ್ಗೆ ಬರ್ಬೇಕಪ್ಪ ಅಂತ ಹೇಳಿದ್ರೆ 3,000 ಗಿಡ ಟೊಮೆಟೊ ನಾಟ ಮಾಡಿದ್ವಿ. ಅದು ಏನಾಯ್ತು ಅಂದ್ರೆ ಇವತ್ತು ಮಾರ್ಕೆಟ್ ರೇಟ್ ಅಲ್ಲಿ 100 ರೂಪಾಯಿ ಆಗ್ಬಹುದು, 150 ಆಗ್ಬಹುದು, 200 ಆಗ್ಬಹುದು, 1,000 ಆಗ್ತದೆ. ನಾನು ನಾಟಿ ಮಾಡಿದಾಗ ಅಂದ್ರೆ ನಾನು ಹಾರ್ವೆಸ್ಟ್ ಮಾಡಕ್ ಬಂದಾಗ 1,000 ರೂಪಾಯಿ ಇತ್ತು ಒಂದು ಬಾಕ್ಸ್ 1,000 ರೂಪಾಯಿ ಇತ್ತು ಅಂದ್ರೆ ಅಂದ್ರೆ 22 ಕೆಜಿ ಒಂದು ಬಾಕ್ಸ್ ತೂಗುತ್ತೆ. 1,000 ರೂಪಾಯಿದಂಗೆ ಆಲ್ರೆಡಿ ಕೊಡ್ತಾ ಇದಾರೆ. ನಂದು ಮೊಗ್ಗಿದೆ, ಹೂವಿದೆ, ಕಾಯಿದೆ. ಕೆಲವ್ರು ಹೇಳ್ತಾರೆ ನಿನ್ಕಿನ್ನೂ ಜಾಸ್ತಿ ಆಗುತ್ತೆ ಅಂತಂದ ಹೇಳಿದ್ರು. ನನಗೆ ಬೇಡಪ್ಪ ಅಷ್ಟು, 300 ರೂಪಾಯಿ ಸಿಕ್ಕರೆ ಸಾಕು ಅಂತಂದೇಳಿ ನಾನು ಆಸೆ ಪಟ್ಟಂತ ರೈತ. ಆ ವಿಚಾರದಾಗ ನಾನು ಫಸ್ಟ್ ಡೇ ಕಟ್ ಮಾಡೋದಾಗ 600 ರೂಪಾಯಿ ಸಿಕ್ತು ಅಂದ್ರೆ ಒಂದ್ ಬಾಕ್ಸ್ಗೆ. ಅವತ್ತು ನಂದು 30 ಬಾಕ್ಸ್ ಸಿಕ್ಕಿತ್ತು 600 ರೂಪಾಯಿದಂಗೆ. ತದನಂತರ ಮತ್ತೆ 2 ದಿವಸ ಬಿಟ್ಟು ಕಟ್ ಮಾಡಿದಾಗ 400 ರೂಪಾಯಿಗೆ ಬಂತು. 400 ರೂಪಾಯಿದಲ್ಲಿ ಮತ್ತೆ ಬಿಟ್ಟು 2 ದಿವಸ ಕಟ್ ಮಾಡಿದಾಗ 150 ರೂಪಾಯಿಗೆ ಬಂತು. ಅದನಂತರ ಮತ್ತೆ ಒಂದು 2 ರೌಂಡ್ ಅದೇ 150 ರೂಪಾಯಿ ಮೇಂಟೈನ್ ಆಯ್ತು. ನೆಕ್ಸ್ಟ್ ವೀಕ್ ಅಲ್ಲಿ 300 ರೂಪಾಯಿ ಸಿಕ್ತು. ಟೋಟಲ್ ನನ್ನ ಪ್ಯಾಕೇಜ್ ಬಂದು 600 ರೂಪಾಯಿ ತನಕನು ರೇಟ್ ಟೊಮೆಟೊ ಸಿಕ್ಕಾಗ ರೈತನಿಗೆ ಅಲ್ಲಿ ಏನಾಗುತ್ತಪ್ಪ ಅಂತ ಅಂದ್ರೆ ಒಂದು ಬಾಕ್ಸ್ಗೆ ಟೊಮೆಟಿಗೆ ಸರಾಸರಿ 300 ರೂಪಾಯಿ ನನಗೆ ಅವರೇ ಸಿಕ್ಕಂಗಾತು. ಟೋಟಲ್ 3,000 ಗಿಡಕ್ಕೆ 1,00,000 ರೂಪಾಯಿ ನನಗೆ ಅಂದ್ರೆ ಅವರೇಜ್ ಅದ್ರ ವಿಸ್ತೀರ್ಣ ಲೆಕ್ಕ ಹಾಕಿದ್ರೆ 10 ಗುಂಟೆ ಜಮೀನು ಆಗುತ್ತೆ. 10 ಗುಂಟೆಯಲ್ಲಿ 1,00,000 ರೂಪಾಯಿ ನನಗೆ ಅದು ಆದಾಯ ಲಾಭದಲ್ಲಿ ಬಂದಿದೆ. ಅದು ಹೊರತುಪಡಿಸಿ ನಮ್ಮ ಮನೆಗೆ ತರಕಾರಿ ಇತ್ಯಾದಿ ಎಲ್ಲವೂ ಕೂಡ ಮಿಕ್ಕಂತ ಖರ್ಚಲ್ಲಿ ನಮಗೆ ಮೇಂಟೈನ್ ಆಗಿ ಆಗಿದೆ. ಒಬ್ಬ ರೈತನಿಗೆ ನನ್ನ ಪ್ರಕಾರ 1 ಎಕರೆ ಇದ್ರೆ ಅವನು ಇಡೀ ಕುಟುಂಬನ ಸಾಕ್ಲಿಕ್ಕೆ ಒಂದು ಶಕ್ತಿ ಬರುತ್ತೆ ಅಂತ ಹೇಳ್ಬಹುದು. ಈಗ ಟೊಮೆಟೊ ಕೃಷಿಯಲ್ಲಿ ಒಳ್ಳೆಯ ಒಂದು ಇಳುವರಿ ತಗೊಳ್ಬೇಕು ಅಂತಂದ್ರೆ ಈಗ ಆದಾಯ ಅಂತಂದ್ರೆ ಅದ್ರ ರೇಟ್ ಮೇಲೆ ನಿಮಗೆ ನಿಗದಿ ಆಗುತ್ತೆ. ಇವತ್ತು ರೇಟ್ ಇರಬಹುದು ಇಲ್ಲದೆ ಇರಬಹುದು, ಅದನ್ನ ನಾವು ಮುಂಚಿತವಾಗಿ ಹೇಳಕ್ಕಾಗಲ್ಲ. ಒಳ್ಳೆಯ ಒಂದು ಇಳುವರಿ ಬರಬೇಕಂತಂದ್ರೆ ಯಾವ ರೀತಿ ಒಂದು ಕೃಷಿ ಪದ್ಧತಿಗಳನ್ನ ಮಾಡಬೇಕು? ನಿಜ ನಾವು ಭೂಮಿನ ಒಳ್ಳೆ ನೀಟಾಗಿ ಅದ ಮಾಡ್ಕೋಬೇಕು. ಆದಷ್ಟು ಮಟ್ಟಿಗೆ ಕೊಟ್ಟಿಗೆ ಗೊಬ್ಬರನ ಎಷ್ಟು ಸೂಕ್ಷ್ಮತೆಗೆ ಅಂದ್ರಪ್ಪ ಹೆಚ್ಚು ಆಗಬಾರ್ದು ಕಡಿಮೆ ಆಗಬಾರ್ದು. ಕೆಲವ್ರು ಹೇಳ್ತಾರ ಎಕರೆಗೆ 10 ಟನ್ 20 ಟನ್ ಅಂತಂದೇಳಿ, ಅಷ್ಟಕ್ಕಂದ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ಅದು 3 ತಿಂಗಳು ಬೆಳೆ ಇರುತ್ತೆ, ಅದಕ್ಕೇನು ಅವಶ್ಯಕತೆ ಇದೆ? ಒಂದು ಟ್ರ್ಯಾಕ್ಟರ್ ಅಥವಾ ಕಾಲು ಎಕರೆ 2 ಟ್ರ್ಯಾಕ್ಟರ್ ಆದ್ರೂ ಕೂಡ ಆ ಸಾಲು ಏನು ಹೊಡೆದಿರ್ತಿರಲ್ಲ ಆ ಸಾಲಿನ ಉದ್ದಕ್ಕೂ ಕೂಡ ಬಿಟ್ಕೊಂಡು ಹೋಗಿ ಅದನ್ನ ಗೊಬ್ಬರನ, ಆಮೇಲೆ ಮತ್ತೆ ಅದನ್ನ ಅರಗೋ ಕಾರ್ಯಕ್ರಮ ಮಾಡಿ ಮತ್ತೆ ಸಾಲ್ಬಿಟ್ಟ ನಂತರ ನೀವು ಸಸಿ ನರ್ಸರಿಯಿಂದಾದ್ರೂ ತರಬಹುದು ಅಥವಾ ನೀವು ಸ್ವಂತಕ್ಕಾದ್ರೂ ಕೂಡ ಸಸಿಯನ್ನು ಮಾಡಿ 25 ದಿವಸ ಮೇಲೆ ಆಗಿರ್ಬೇಕು ಸಸಿ. ಆ 25 ಸಸಿನ ನೀವು ನಾಟಿ ಮಾಡಿ ತದನಂತರ ನೀರನ್ನ ಸಾಲ್ ಮುಖಾಂತರ ನೀರು ಬಿಟ್ಟು ಹಾಯಿಸಿದಾಗ ಅದು ನಾಟಿ ಕರೆಕ್ಟ್ ಆಗಿ ಹಿಡ್ಕೊಳ್ಳುತ್ತೆ. ನೀವು ಡ್ರಿಪ್ ಮೇಂಟೈನ್ ಮಾಡೋರು ಏನಾಗುತ್ತಪ್ಪ ಅಂದ್ರೆ ಡ್ರಿಪ್ ಲೈನ್ ಎಳೆದು ತಕ್ಷಣ ಆಗಿ ಸಿಕ್ಸಿದ್ರೆ ಅದು ಗ್ಯಾಪ್ ಬಿಡುತ್ತೆ. ಅಂದ್ರೆ ಯಾವ ತರ ಅಂದ್ರೆ ಬೇರು ಗ್ಯಾಪ್ ಬಿಟ್ಟು ಸರಿಯಾಗಿ ಸಸಿ ಕೂರಲ್ಲ. ನೀವು ಏನ್ ಮಾಡಕಪ್ಪ ಅಂದ್ರೆ ಫಸ್ಟ್ ಸಾಲ್ ಬಿಟ್ಟು ನೀರನ್ ಮುಖಾಂತರನ ಅವನ್ನ ನಾಟಿ ಮಾಡ್ಬೇಕಾಗತ್ತೆ. ನೀರಾಯಿಸಿ ಹಸಿಯಲ್ಲೇ ನಾಟಿ ಮಾಡ್ಕೊಂತ ಹೋದಾಗ ಅದು ಬೇರು ಕರೆಕ್ಟ್ ರೂಟ್ ಗ್ರಿಪ್ ಹಿಡಿಯುತ್ತೆ, ಏರ್ ಪಾಸ್ ಆಗಿ ಗಾಳಿ ಹೋಗಲ್ಲ, ಅವಾಗ ನೀಟಾಗಿ ಗಿಡ ಬರುತ್ತೆ. ಅದಾದ ನಂತರ 25 ದಿವಸ ಆದ ನಂತರ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಸಣ್ಣ ಪ್ರಮಾಣದಾಗೆ ಆರ್ಗ್ಯಾನಿಕ್ ಗೊಬ್ಬರನಾದ್ರೂ ಕೊಡಬಹುದು ಅಥವಾ ನಿಮ್ಮ ಈ ಫರ್ಟಿಲೈಸರ್ ಏನ್ ಬರುತ್ತೆ ಅದನ್ನಾದ್ರೂ ಕೊಡ್ಬೋದು. ಸ್ವಲ್ಪ ಒಂದು 2 ಗ್ರಾಮ್ ಅಥವಾ 5 ಗ್ರಾಮ್ ಒಳಗೆ ಒಂದೊಂದ್ ಸಸಿಗೆ ಅಷ್ಟು ಕೊಟ್ಕಂತ ಬಂದು ನೆಕ್ಸ್ಟ್ ನಾಟಿ ಮಾಡಿ 25 ದಿವಸ ಆದ್ಮೇಲೆ ಕುಡಿ ಚಿವುಟ ಕಾರ್ಯಕ್ರಮ ಅಂತ ಬರುತ್ತೆ. ಆ ಕುಡಿ ಚಿವುಟ್ಲೇಬೇಕು. ಆ ಚಿವುಟ್ಲಿಲ್ಲ ಅಂದ್ರೆ ಅದ್ ನೆಟ್ಟಿಗೆ ಹೋಗಿ ಒಂದ್ ಮಗ್ ಬಿಟ್ಟು 2-3 ಕಾಯಿ ಬಿಟ್ಟು ಅದು ಕುಡಿ ಇರುತ್ತಲ್ಲ ಬಗ್ಗ ಒಂದು ಚಾನ್ಸಸ್ ಇರುತ್ತೆ, ಅಷ್ಟೊಂದು ಇಳುವರಿ ಬರಲ್ಲ. ಕುಡಿ ಚಿವುಟದಾಗ ಏನಾಗತ್ತೆ, ಮಗ್ಗಲಲ್ಲಿ ಅಂಕುರ ಕೀಳುತ್ತೆ. ಅಂಕುರ ಕಿತ್ತಾಗ 5-6 ಬ್ರಾಂಚಸ್ ಬರುತ್ತೆ. 5-6 ಬ್ರಾಂಚಸ್ ಬಿಟ್ಟಾಗ ಒಂದೊಂದು ಬ್ರಾಂಚ್ಗೆ ಒಂದೊಂದು ಕೆಜಿ ಮೇಲೆ ಕಾಯಿ ಬಿಡುತ್ತೆ. ಅವರೇಜ್ ಮಿನಿಮಮ್ ಅಂದ್ರೆ 5-6 ಕೆಜಿ ಒಂದ್ ಗಿಡಕ್ಕೆ ಕಾಯಿ ಸಿಗುತ್ತೆ ಫಸ್ಟ್ ರೌಂಡ್ ಅಲ್ಲೇ. ಆ ರೀತಿ ಬ್ರಾಂಚಸ್ ನೀವು ಕುಡಿ ಜಿಗಿಟದ ಮಾತ್ರ ಬ್ರಾಂಚಸ್ ಹೆಚ್ಚಿಗೆ ಆಗುತ್ತೆ. ಹುಳ ಕ್ರಿಮಿ ಅಥೋಟಿಕ್ಗೆ ಬೇಕಪ್ಪ ಅಂದ್ರೆ ನೀವು ನೀಮ್ ಆಯಿಲ್ ಅಂತ ಬರುತ್ತೆ, ನಾವು ಫಸ್ಟ್ ನೀಮ್ ಆಯಿಲ್ ಹೊಡೆದಿದ್ದು. ಆ ನೀಮ್ ಆಯಿಲ್ ಅನ್ನ ನೀವು ಫಸ್ಟ್ ಅದನ್ನ ಹೊಡಿಬೇಕಾಗತ್ತೆ. ಇನ್ ಕೆಮಿಕಲ್ ಬೇಸಿಕ್ ಬಂದ್ರೆ ಅವು ಯಾವನ್ನು ಜಾಸ್ತಿ ಹೊಡಿಬಾರ, ಯಾಕಂದ್ರೆ ಅವು ತಾಪಮಾನ ವೇರಿಯೇಷನ್ ಗೆ ಹೆಚ್ಚು ಕಡಿಮೆ ಆಗಿ ಬೆಳೆ ಹಾಳು ಮಾಡ್ತದವೆ. ಹಾಗೆ ಬೇವಿನ ಹಿಂಡಿ, ಕೋಳಿಮೆಟ್ಟಿ, ಒಳ್ಳೆ ಎಣ್ಣೆ ಅಂತಂದೇಳಿ ಈಗ ನಾವು ಎಲ್ಲ ಮಾಡ್ತಾ ಇದೀವಿ. ಅದನ್ನ ಒಂದು ಕಲಸ್ಬಿಟ್ಟು ಒಂದ್ 2 ಸಹ ಬಿಟ್ಟು ಸ್ಪ್ರೇ ಮಾಡೋ ಒಂದು ವ್ಯವಸ್ಥೆ ಮಾಡ್ಕೊಂಡು ಮಾಡ್ತಾ ಇದೀವಿ. ಮಜ್ಜಿಗೆ ಹಾಕೊಂಡು ಆ ರೀತಿನಾರ ಮಾಡಬಹುದು. ಅದ ನಂತರ ಹೂವಿ ಬರುತ್ತೆ ಅಷ್ಟ. ಹೂವಿ ಬಂದಾಗ ಏನಪ್ಪಾ ಅಂದ್ರೆ ಅವಾಗ ಒಂದು ಸ್ಪ್ರೇ ಬರುತ್ತೆ. ಅವಾಗ ನೀವೇನು ಈಗ ನ್ಯಾನೋ ಅಂತಂದ ಹೇಳಿ ಬಿಟ್ಟಿದ್ದಾರೆ, ನ್ಯಾನೋ DAP, ನ್ಯಾನೋ ಯೂರಿಯಾ, ಅವನ್ನ ಅಂದ್ರೆ ಲಿಕ್ವಿಡ್ ರೂಪದ ಗೊಬ್ಬರಗಳನ್ನ ಸಾಯಿಲ್ ಇದನ್ ಮಾಡ್ಬೇಕಾಗತ್ತೆ. ನೀವು ಸ್ಪ್ರೇ ಮಾಡ್ಕೊಂಡು ಬಂದಾಗ ನಿಮಗೆ ಒಳ್ಳೆ ಕಾಯಿ ಬರುತ್ತೆ. ಆಮೇಲೆ ಕಾಯಿ ಬಂದ ತಕ್ಷಣ ಏನಾಗುತ್ತೆ, ಕಾಯಿ ಕೊರಕ ಹುಳ ಬರುತ್ತೆ. ಅದಕ್ಕೂ ಕೂಡ ಅಬ್ಸರ್ವೇಷನ್ ಮಾಡಬೇಕು. ಈಗ ನಮ್ಮ ಕೃಷಿ ಇಲಾಖೆಯಲ್ಲಿ ಹಲ್ದಿ ಮಾರ್ಕಿನ ಇರ್ತಕ್ಕಂತ ಬೆಂಜೈಟ್ ಅಂತ ಬರುತ್ತೆ, ಹಸಿರುಳಿಕೆ, ಆ ಬೆಂಜೈಟ್ ಅನ್ನು ಸ್ಪ್ರೇ ಮಾಡಬೇಕಾಗುತ್ತೆ. ಅದನ್ನ ಸ್ಪ್ರೇ ಮಾಡ್ಕೊಂಡಾಗ ಯಥಾಸ್ತಿ ಕಾಯಿ ಉಳುಕಾಗ ಅದನ್ನ ಕಡಿಮೆ ಮಾಡಬಹುದು. ಅದಾದ ನಂತರ ಕಾಯಿ ಯಾವಾಗ ಉಳುಕು ಕಡಿಮೆ ಆಯ್ತು, ನೀರ್ ಕೊಟ್ಕಂತ ಇದ್ದಾಗ ಒಳ್ಳೆ ದಶಪುಷ್ಟವಾಗಿ ಕಾಯಿ ಬರುತ್ತೆ. ಮತ್ತೆ ಕಾಯಿ ಬಂದ ಹಂತದಾಗ ಮತ್ತೊಂದ್ಸತಿ ಗೊಬ್ಬರ ಕೊಡ್ಬೇಕಾಗುತ್ತೆ. ಆ ಗೊಬ್ಬರ ಕೊಟ್ಟಾಗ ಒಳ್ಳೆ ಸಮೃದ್ಧ ತೋಟ ಚೆನ್ನಾಗಿ ಬರುತ್ತೆ, ಅವಾಗ ಇಳುವರಿ ಹೆಚ್ಚಿಗೆ ಬರುತ್ತೆ ಅಂತಂದು ಹೇಳ್ಬೋದು. ನಿರೀಕ್ಷೆ ಮಾಡಬಹುದು. ಖರ್ಚು ಜಾಸ್ತಿ ಚಮಟ ಬೆಳೆಯಲ್ಲ, ಗೋಟ ಹಾಕ್ಬೇಕು, ಹೌದು. ಆ ವಿಚಾರ ಬಂದಾಗ ನಿಮ್ಮ ಜಮೀನಿನ ವಾತಾವರಣದ ಮೇಲೆ, ನಿಮ್ಮ ಜಮೀನು ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಗೂಟ ಪ್ರೊಸೆಸ್ ಎಲ್ಲ ಮುಂದುವರಿತದೆ. ಯಾಕಪ್ಪ ಅಂದ್ರೆ ಸಮತಟ್ಟಾದ ಭೂಮಿಯಲ್ಲಿ ನೀವ್ ಏನಾದ್ರೂ ಟೊಮೆಟೊ ಮಾಡೋದಾದ್ರೆ ಗೂಟ ಹಾಕ್ಲೇಬೇಕಾಗತ್ತೆ. ಆಮೇಲೆ ವಾತಾವರಣ ನೋಡಿಕೊಂಡು ಗೂಟ ಹಾಕ್ಬೇಕಾಗುತ್ತೆ. ಆಮೇಲೆ ಸಮತಟ್ಟು ಇಲ್ಲಪ್ಪ ಗೋಡಿದೆ ಅಂದಾಗ ನೀವು ಡ್ರಿಪ್ ನೀರು ಏನ್ ಮಾಡ್ತಿರಲ್ಲ, ಡ್ರಿಪ್ ನೀರ್ ಸೂಕ್ತ ಅಂತ ಹೇಳ್ಸತಿ, ನೀರು ಕೂಡ ಉಳಿತಾಯ ಆಗುತ್ತೆ. ಡ್ರಿಪ್ ನೀರು ಯಾಕಪ್ಪ ಅಂದ್ರೆ ಎಷ್ಟು ಬೇಕಷ್ಟು ಸಸಿಗೆ ಅವಶ್ಯಕತೆ ಇದ್ದಷ್ಟು ನೀರನ್ನ ನಾವು ಕೊಡಬಹುದು. ಆಮೇಲೆ ಸಮ ಪ್ರಮಾಣವಾಗಿ ಯಾವ ರೀತಿ ಸಮ ಪ್ರಮಾಣಪ್ಪ ಅಂತ ಅಂದಾಗ ಡ್ರಿಪ್ ನಲ್ಲಿ ನೀರ್ ಕೊಟ್ಟಾಗ ಇಲ್ಲಿ ಫಸ್ಟಿನ ಗಿಡಕ್ಕೆ ಏನಿದೆ ಸಾಲಿನಲ್ಲಿ ಲಾಸ್ಟ್ ಎಂಡ್ ಸಾಲಿನ ತನಕ ಕೂಡ ಒಂದೇ ಸಮನಾಗಿ ನೀರು ಹೋಗುತ್ತೆ. ಅವಾಗ ಏನಾಗುತ್ತೆ, ಒಂದ್ ಗಿಡಕ್ ನೀರ್ ಜಾಸ್ತಿ ಆಗಿ ಶೀತ ಆಯ್ತು ಅನ್ನಂಗಿಲ್ಲ, ಒಂದ್ ಗಿಡಕ್ ನೀರು ಕಡಿಮೆ ಆಯ್ತು ಅನ್ನಂಗಿಲ್ಲ. ಸರಿ ಸಮವಾಗಿ ಡ್ರಿಪ್ ಆದ್ರೆ ಚೆನ್ನಾಗಿ, ಆಮೇಲೆ ನೀರು ಕೂಡ ಉಳಿತಾಯ ಆಗುತ್ತೆ ರೈತರಿಗೆ. ಡ್ರಿಪ್ ಮಾಡೋದ್ರಿಂದ ಶ್ರಮ ಹೆಂಗಪ್ಪ ಅಂದ್ರೆ 3 ಗಂಟೆ ನಮಗೆ ಕರೆಂಟ್ ಇದೆ ಅಂದ್ರ ನಮಗೆ 1 ಅವರ್ ಕರೆಂಟ್ ಇದ್ರು ಕೂಡ ಸರಿ ಸಮವಾಗಿ 1 ತಾಸಲ್ಲಿ ಇಡೀ 1 ಎಕರೆ ಆ ಸಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಕೊಟ್ಟಿರುತ್ತೆ ಡ್ರಿಪ್ ಆದ್ರೆ. ಆಯ್ಸಿ ನೀರು ಕಟ್ಟೋದಾದ್ರೆ ಆದ್ರೆ 3 ತಾಸು ಕರೆಂಟ್ ಅಲ್ಲಿ ಅಲ್ಲಿ 1 ಅವರ್ ಕರೆಂಟ್ ಅಥವಾ 1 ಅರ್ಧ ಗಂಟೆ ಕರೆಂಟ್ ಮತ್ತೆ ಕೊಟ್ಟು ಕರೆಂಟ್ ತೆಗೆದಾಗ ರಿಟರ್ನ್ ಏನಾಗುತ್ತೆ, ಅದೇ ಸಾಲ ಹಿಡ್ಕೊಂಡು ನೀರು ಹೋಗ್ಬೇಕು. ಅಲ್ಲಿ ರೈತನ ಶ್ರಮ ಏನಾಗುತ್ತೆ, ಹಾಳಾಗುತ್ತೆ. ಈಗ ಏನಾಗುತ್ತೆ, ಡ್ರಿಪ್ ಮಾಡಿದಾಗ ಬಿಟ್ಟು ಆರಾಮ ನಿಮ್ ಬೇರೆ ಕೆಲಸ ಮಾಡಬಹುದು, ನೀರನ್ನ ಸಾಲಿನೇ ನೋಡ್ಕೊಂತ ಇರೋ ಅವಶ್ಯಕತೆ ಇರಲ್ಲ. ಈಗ ತರಕಾರಿಗಳು ಅಂತಂದ್ರೆ ವರ್ಷದ ಎಲ್ಲಾ ಕಾಲದಲ್ಲಿ ಬೆಳೀತೀರಾ? ಹೌದು ಸರ್, ವರ್ಷದ ಎಲ್ಲ ಕಾಲದಲ್ಲೂ ನಾವು ತರಕಾರಿ, ಯಾಕಂದ್ರೆ ಮನೆಗೆ ರೈತ ಅಂದ್ಮೇಲೆ ನನ್ನ ಥಿಯರಿ ಪ್ರಕಾರ ಯಾವುದೇ ಕಾರಣಕ್ಕೂ ಚೀಲ ಹಿಡ್ಕೊಂಡು ಮಾರ್ಕೆಟ್ಗೆ ಹೋಗಬಾರ್ದು. ಒಬ್ಬ ರೈತ ಅದನ್ನ ಕೈ ಚೀಲ ಹಿಡ್ಕೊಂಡು ತರಕಾರಿ ತರಕ್ ಹೋಗ್ತಾ ಇದಾನ ಅಂದ್ರೆ ಅವನು ರೈತನ ಅಲ್ಲ. ಏ ನಮ್ದು ತರಕಾರಿ ಬೆಳೆ ಜಮೀನೆಲ್ಲ ಆದ್ರೂ ನಾವು ಹೆಂಗ್ ಬೆಳಿಬೇಕು, ಭತ್ತ ಬೆಳಿದ್ವಿ, ಭತ್ತ ಬೆಳೆಯೋರು ಈ ತರ ಮಾತಾಡಬಹುದು, ನೀರಲ್ಲಿ ಹೆಂಗ್ ತರಕಾರಿ ಬೆಳೆದ್ ನಮ್ ಭತ್ತ ಜಮೀನ್ ಅಂದ್ರೆ ದಿಂಡುಗಳಲ್ಲಿ ಆಗ್ತಾ ಇದಾವೆ. ನಾನು ಕೂಡ ಸ್ವಲ್ಪ ಜಮೀನ್ ಭತ್ತನು ಮಾಡ್ತಾ ಇದೀನಿ, ಅದ್ರ ದಿಂಡಲ್ಲಿ ಕೂಡ ಬೆಂಡೆ ಊರ್ಕೊಂಡಿರ್ತೀನಿ, ಜವಳಿ ಊರಿದೀನಿ, ಆಮೇಲೆ ಉದ್ದು ದ್ವಿದಳ ಧಾನ್ಯ ಅಂತ ಬಂದ್ರೆ ಉದ್ದು ಯಾವುದೇ ಕಾರಣಕ್ಕೆ ಎಷ್ಟು ನೀರು ಇರುತ್ತೆ ಅಷ್ಟು ಸೂಕ್ತ. ಅದು ಕೂಡ ಅದು ಒಂದು ತರಕಾರಿ ಹೋಲಿಸಿದ್ರೆ ತಪ್ಪೇನಿಲ್ಲ. ಹಸಿಕಾಯಿನೂ ಕೂಡ ಈಗ ಆಲ್ರೆಡಿ ಉದ್ದನ್ನ ಬಿಡಿಸ್ಕೊಂಬಂದು ಮಾರಾಟ ಮಾಡಿರೋದ್ರೆ ಮನೇಲಿ ತಿನ್ನೋರು ಇದಾರೆ ಉದ್ದನ್ನು ಕೂಡ ಆ ರೀತಿ. ಆಮೇಲೆ ಜವಳಿ, ಬೆಂಡೆ, ಆ ಬದನೆ ದಿಂಡುಗಳಿಗೂ ಕೂಡ ತರಕಾರಿನ ಉರ್ಕೋಬಹುದು. ಹಾಗಾಗಿ ಯಾವುದೇ ಒಬ್ಬ ರೈತ ಆಗಲಿ 10 ಗುಂಟೆ ಬೇಡ, ಅವನಿಗೆ 1 ಗುಂಟೆನ ಒಂದ್ ಕಡೆ ಮೂಲೆಯಲ್ಲಿ ತರಕಾರಿಯನ್ನ ಮಾಡ್ಕೊಂಡಾಗ ಏನಾಗುತ್ತೆ, ಅವನು ಸ್ವಂತ ತರಕಾರಿ ಬೆಳ್ಕೊಂಡು ತಿನ್ಬಹುದು. ಯಾಕಪ್ಪ ಸ್ವಂತ ತರಕಾರಿ ಬೆಳ್ಕೊಂಡು ತಿನ್ಬೇಕು ಒಬ್ಬ ರೈತ ಅಂತ ಹೇಳಿದ್ರೆ, ಇವತ್ತು ನಾನೇ ಒಬ್ಬ ರೈತನಾಗಿ ಇಲ್ಲಿ ಮಾತಾಡೋದಾದ್ರೆ ಇವತ್ತು ಔಷಧಿ ಹೊಡೆದಿದ್ದೀನಿ ಅಂತ ಅನ್ಕೊಳ್ಳೋಣ, ಔಷಧಿ ಹೊಡೆದಾಗ ಅದನ್ನ ತಗೊಂಡೋಗಿ ಹರ್ಕೊಂಡೋಗಿ ಮತ್ತೆ ಮಾರ್ಕೆಟ್ಗೆ ಹಾಕ್ತೀನಿ, ಅವಾಗ ಪಾಪ ತಗೊಂಡಿರೋರಿಗೆ ಗೊತ್ತಿರಲ್ಲ ಇದು ಔಷಧಿ ಹೊಡೆದಾರೋ ಅಥವಾ ಹದಿನೈದು ದಿವಸ ಮುಂಚೆ ಔಷಧಿ ಹೊಡೆದಾರೋ ಅನ್ನೋದು. ಇವತ್ತೇ ಔಷಧಿ ಹೊಡೆದು ಬೆಳಗ್ಗೆನೆ ಕಿತ್ಕೊಂಡು ಹಾಕಿದ್ರೆ ಅವ್ರು ಸುಮ್ಮನೆ ತಗೊಳ್ ತಿಂತಾ ಇರ್ತಾರ. ಅದೇ ರೀತಿ ನಾವು ಕೂಡ ಅಲ್ಲಿ ಹೋಗಿ ತಗೊಂಡ್ ತಿನ್ಬೇಕಾಗತ್ತೆ. ಅವಾಗ ಏನಾಗತ್ತೆ, ಅದರಲ್ಲಿ ಔಷಧಿ ಹೊಡೆದಾಗ ವಿಷಾಂಶ ಅನ್ನೋದು ನಮ್ಮ ದೇಹದಲ್ಲಿ ಸೇರಿಕೊಂಡು ಇವತ್ತು ನಾನಾ ರೋಗಗಳಿಗೆ ತುತ್ತಾಗ್ತಾ ಇದೀವಿ. ಇವನ್ ರೈತ ಅದನ್ನು ಕೂಡ ಆರೋಗ್ಯವಾಗಿ ಇರ್ಬೇಕಪ್ಪ ಅಂದ್ರೆ ಜಮೀನಲ್ಲಿ ಸ್ವಂತ ತರಕಾರಿಯನ್ನು ಬೆಳ್ಕೊಂಡು ತಿಂದಾಗ ಮಾತ್ರ ಅವನು ರೈತ ಆರೋಗ್ಯವಾಗಿರ್ತಾನೆ. ಯಾಕಪ್ಪ ಅಂದ್ರೆ ಅವನಿಗೆ ಗೊತ್ತಿರುತ್ತೆ ಇವತ್ತು ಆ ಬೆಳೆಗೆ ನಾನು ಏನ್ ಸಿಂಪಡಣೆ ಮಾಡಿದೀನಿ, ತಿನ್ಬೇಕೋ ಅಥವಾ ಬೇಡವೋ, ಸಿಂಪಡಣೆ ಮಾಡಿ ಎಷ್ಟು ದಿವಸ ಆದ್ಮೇಲೆ ಅಥವಾ ಎಷ್ಟು ಟೈಮ್ ಆದ್ಮೇಲೆ ತಿನ್ಬೇಕು ಆ ತರಕಾರಿ ಅನ್ನೋದು ಒಂದು ಪ್ರೋಸೆಸ್ ಇರುತ್ತೆ. ಅದು ವಿಜ್ಞಾನ ಮೂಲದಲ್ಲಿ ಅದನ್ನ ತಿಳಿಸಿರ್ಬೋದು. ಆ ವಿಚಾರವಾಗ ಅದನ್ನು ಅರಿತುಕೊಂಡು ಸ್ವಂತ ಜಮೀನಲ್ಲಿ ಅಥವಾ ತೋಟ ಕೈ ತೋಟ ಮನೆ ಹಿತ್ತಲಲ್ಲಿ ಕೂಡ ತರಕಾರಿ ಬೆಳೆಯ ಪದ್ಧತಿಗಳು ಬಹಳ ಅದಾವೆ. ಮೊದಲೆಲ್ಲ ಹಿಂದ ನನಗೆ ಗೊತ್ತಿರೋ ಮಟ್ಟಿಗೇನು ಅನ್ನೋದಕ್ಕಿಂತ ನಾನೇ ಕೂಡ ಒಂದು ಗುಂಟಿಯಲ್ಲಿ ತಂದೆಯವರಿದ್ದಾಗ ನಮ್ ತರಕಾರಿನ ಏನ್ ಮಾಡ್ತಿದ್ರು ಎಲ್ಲವನ್ನೂ ಬೆಳೀತಿದ್ರು. ಮೆಕ್ಕೆಜೋಳ ಹಿಡಿದು, ನವಣೆ ಹಿಡಿದು, ರಾಗಿ ಹಿಡಿದು, ಸಜ್ಜಿ, ಆಮೇಲೆ ಹತ್ತಿ ಇವೆಲ್ಲ ಹಾಕಿದ್ರು ಕೂಡ ನಡುವೆ ಒಂದ್ ಸ್ವಲ್ಪ ಸ್ಥಳ ಬಿಟ್ಟಿರೋರು. ಯಾಕಂತಂದ್ರೆ ಯಾರು ಬಂದ್ರು ಅವ್ರಿಗೆ ನೋಡ್ತಾರ ಹೋಗ್ತಾರ ಅನ್ಕೊಂಡೇಳಿ ನಡುವೆ ಜಾಗ ಬಿಟ್ಟಾಗೇನೆ ಅಲ್ಲಿ ಪ್ರತಿ ಒಂದು ತರಕಾರಿ ಯಾವ ತರ ಅಂದ್ರೆ ಮೆಣಸು, ಟೊಮೆಟೊ, ಬದನೆ, ಸವತೆ, ಆಮೇಲೆ ದ್ವಿದಳ ಧಾನ್ಯ ಅಂತ ಬಂದಾಗ ಅಲಸಂದಿ, ಹೆಸರು, ಉದ್ದು, ಅದ ನಂತರ ಫ್ಲವರ್, ಒಂದು ವಿಶೇಷ ದಿನ ಜಾತ್ರೆ ಹಬ್ಬಕ್ಕ ಫ್ಲವರ್ ಬೇಕಂದ್ರೆ ಅವಾಗ ಮಾಮೂಲಿ ಸಿಗ್ತಾ ಇರತಕ್ಕಂತ ಚೆಂಡು ಹೂವು, ಚೆಂಡು ಹೂವನ್ನು ಕೂಡ ಸುತ್ತಲ ಹಾಕೊಂಡು ಆಮೇಲೆ ಅವರೆ, ಕೋರೆಕಾಯಿ ಅಂತ ಇವೆಲ್ಲವನ್ನು ಕೂಡ ನಾನು ಅದನ್ನ ಹಾರ್ವೆಸ್ಟ್ ಮಾಡಿ ಹೀರೆಕಾಯಿ ಪ್ರತಿ ಒಂದನ್ನು ಕೂಡ ತರಕಾರಿನ ತಿಂದಂತ ಅನುಭವ ನನಗಿದೆ. ಯಾಕಪ್ಪ ಅಂದ್ರೆ ನಾನು ನೋಡಿದ್ದೀನಿ ಒಂದು ರೌಂಡ್ ಪೂರ್ತಿ ಲಾಸ್ಟ್ ಬಾರ್ಡರ್ ಅಲ್ಲಿ ಅದು ಒಳಗಡೆ ಬಿಟ್ಟಂತ ಜಮೀನಲ್ಲಿ ಒಂದ್ ಎರಡು ಗುಂಟೆ ಜಮೀನಲ್ಲಿ ಲಾಸ್ಟ್ ಬಾರ್ ಅಲ್ಲಿ ಚೆಂಡು ಹಾಕೊಳ್ತಿದ್ವಿ. ಅದಾದ ನಂತರ ಅಲಸಂದಿ, ಹಿಂಗ ಹೆಸರು, ಉದ್ದು, ಆಮೇಲೆ ತರಕಾರಿಗಳು ಮುಂಗಾರಲ್ಲಿ ನಾಟಿ ಮಾಡಿ ಹಚ್ಚಿದಂತ ಗಿಡಗಳು ನಮಗೆ ಶಿವರಾತ್ರಿ ತನಕನು ಕೂಡ ಅವು ನಮಗೆ ತರಕಾರಿ ಸಿಕ್ತಿತ್ತು. ಯಾಕಪ್ಪ ಅಂದ್ರೆ ಅದು ಶೀತಕಾಲದಲ್ಲಿ ಬಿಡೋ ತರಕಾರಿಗಳು ಅದರ ನೆಕ್ಸ್ಟ್ ರೈಸ್ ಆಗ್ತಿದ್ವು ಸೌಡ್ರಿ ಅಂತ. ಹೌದು, ಈಗ ಅವ್ರೆ ಅವೆಲ್ಲ ತಗರಿ ಅವೆಲ್ಲ ಶೀತಕ್ ಬಿಡೋ ಅಂತ ಬೆಳೆಗಳು. ಆಮೇಲೆ ಕೋರೆಕಾಯಿ ಅಂತ ಬರ್ತೈತಿ ದಪ್ಪಂದು, ಅದು ಕೂಡ ಅದು ಒಂದು ಈಗ ಅದು ಕಣ್ಣಿಗೆ ಕಾಣತಲ್ಲ ರೈತರಿಗೆ, ತಗರಿನೇ ಬಿತ್ತಲ್ಲ ನಮ್ಮಲ್ಲೇ. ಈಗ ಅಂತವೆಲ್ಲ ಎಲ್ಲಿ ಸಿಗ್ಬೇಕು ಈಗ ಅವ್ರಿಗೆ, ಕೋರೆಕಾಯಿ, ಸೋರೆಕಾಯಿ ಅಂತ ಯಾವ ಸಿಗ್ತಲ್ಲ ಆ ರೀತಿಯಾಗಿದೆ. ಅದು ತರಕಾರಿ ಅಂತ ವಿಚಾರ ಬಂದಾಗ ಎಲ್ಲರೂ ಕೂಡ ತಮ್ಮ ತಮ್ಮ ಹೊಲಗಳಲ್ಲಿ ಒಂದೊಂದು ಗುಂಟಿ ಆದ್ರೂ ತರಕಾರಿ ಮಾಡಬೇಕಂತಂದು ತಿಳಿಸಕ್ ಇಷ್ಟಪಡ್ತಾ ಇದ್ದೀನಿ. ಈಗ ಬೆಂಡೆ ಅಂತಂದ್ರೆ ಅದನ್ನ ಎಷ್ಟು ಹಾಕಿದ್ರೆ ಬೆಂಡೆ ಸರ್? ಈಗ ನಾನು ಬೆಂಡೆ 10 ಗುಂಟೆ ಬೆಂಡೆ ಹಾಕಿದ್ದೀನಿ, ನನಗೆ ಒಂದು ದಿವಸ ಬಿಟ್ಟು ಒಂದ್ ದಿವಸಕ್ಕೆ 60 ಕೆಜಿ ಬೆಂಡೆಕಾಯಿ ಸಿಗುತ್ತೆ, ಹಸಿಕಾಯಿ. ಇವತ್ತು ನಾನು ಅದ್ ಹಾರ್ವೆಸ್ಟ್ ಮಾಡಿ 40 ರೂಪಾಯಿ ಕೆಜಿ ಹಂಗೆ ಕೊಡ್ತಾ ಇದ್ದೀನಿ, ನನಗೆ 35 ರೂಪಾಯಿ ಹೋಲ್ಸೇಲ್ ಸಿಕ್ಕರು ನನಗೆ ಅದರಿಂದ ಲಾಸ್ ಇಲ್ಲ. ಅಂದ್ರೆ ಬೀಜ ನಾನು ಕೆಜಿಗೆ 4,500-5,000 ತನಕ ಬೀಜ ಇದೆ ಸರ್, ಅದು ಬೀಜದ ಮೇಲೆ ತಳಿ ಮೇಲೆ. ನಾನು 4 ಕೆಜಿ 4,500 ಅಂದ್ರೆ 2,200 ರೂಪಾಯಿ ಕೊಟ್ಟು 1/2 ಕೆಜಿ ಬೀಜನ ತಗೊಂಬಂದಿನಿ ಕಾಲ ಎಕರೆ ಜಮೀನಿಗೆ. ಈಗ ಚೆನ್ನಾಗಿದೆ ಸರ್ ನನ್ನ ಬೆಂಡೆ. ಈಗ ಬೆಂಡೆ ಅಂತಂದ್ರೆ ಒಳ್ಳೆ ಲಾಭದಾಯಕ ಬೆಳೆ ಅಂತ ಸರ್? ಒಳ್ಳೆ ಲಾಭದಾಯಕ ಬೆಳೆ ನಿಜ ಸರ್, ಅದಕ್ಕೂ ಕೂಡ ಹಲವಾರು ಕಾಯಿಲೆಗಳು ಇರ್ತವೆ. ವಾತಾವರಣ ಸರ್ ನಾವ್ ಹೆಂಗಪ್ಪ ಅಂದ್ರೆ ಅವಕ್ಕೊಂದು ಕಾಲಮಾನ ಇದೆ ಸರ್, ಚಳಿಗಾಲ, ಮುಂಗಾರು, ಹಿಂಗಾರು ಅಂತಂದೇಳಿ ಸರ್. ಚಳಿಗಾಲದಲ್ಲಿ ನಾವು ಏನಾದ್ರೂ ಹಾಕಕ್ ಹೋದ್ರೆ ಅದು ಜಾಸ್ತಿ ರೈಸ್ ಆಗಲ್ಲ ಸರ್. ಆ ಕಾಲದಲ್ಲಿ ರೇಟ್ ಹೆಚ್ಚು ಇರುತ್ತೆ ಸರ್, ಹೆಚ್ಚು ಅಂದ್ರೆ ಇಳುವರಿ ಇರಲ್ಲ, ಹೆಚ್ಚು ಇರುತ್ತೆ. ಅವಾಗ ಕೀಟಬಾಧೆ ಬಹಳ ಇರುತ್ತೆ, ಸೀಗಡಿ ಬೀಳಬಹುದಿರೋದು, ಮುಟುರು ರೋಗ ಇರಬಹುದು, ಅವೆಲ್ಲ ಹೋಗಿರುತ್ತೆ. ಅವಾಗೆಲ್ಲ ನಿರ್ವಹಣೆ ಮಾಡಿದಂತ ರೈತನಿಗೆ ಒಳ್ಳೆ ಲಾಭನೂ ಸಿಗುತ್ತೆ. ಅದ ನಂತರ ಮುಂಗಾರು ಅಂತಂದೇಳಿ ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ನೀವು ನಾಟಿ ಮಾಡಿದ್ರೆ ನಿಮಗೆ ಆಲ್ರೆಡಿ ಮೇ ಎಂಡಿಗೆ ನಿಮಗೆ ಒಳ್ಳೆ ಬೆಳೆ ಬೆಂಡೆ ಸಿಗುತ್ತೆ. ಯಾಕಂದ್ರೆ ಅವಾಗ ಮುಟುರ್ ರೋಗ ಅವೆಲ್ಲ ಕಡಿಮೆ ಇರುತ್ತೆ, ಬೆಂಡೆ ವಿಚಾರ ತಕ್ಕ ಬಂದಾಗ ಒಳ್ಳೆ ಹಾರ್ವೆಸ್ಟ್ ಮಾಡಬಹುದು. ಆಮೇಲೆ ಆಟೋಮೆಟಿಕ್ ಆಗಿ ನಮಗೆ ರೇಟ್ ನಲ್ಲಿ ವೇರಿಯೇಷನ್ ಆಗುತ್ತೆ, ಸ್ವಲ್ಪ ಕುಂಠಿತ ಆಗುತ್ತೆ. ಅಲ್ಲಿ ಈಕ್ವಲ್ ಆಗುತ್ತೆ, ಯಾಕಂದ್ರೆ ಇಲ್ಲಿ ಇಳುವರಿ ಬರುತ್ತೆ, ಇಲ್ಲಿ ರೇಟ್ ಕಡಿಮೆ ಆಗುತ್ತೆ, ಯಥಾಸ್ಥಿತಿ ಮೇಂಟೈನ್ ಆಗುತ್ತೆ. ಮತ್ತು ಅದರ್ವೈಸ್ ಮತ್ತೆ ಹಿಂಗಾರು ಅಂತ ಬಂದಾಗ ನವಂಬರ್ ಅಲ್ಲಿ ಕೂಡ ನಾಟಿ ಮಾಡಿದ್ರೆ ಡಿಸೆಂಬರ್ ಜನವರಿ ಅಪ್ ಟು ಇವೆರಡು ತಿಂಗಳು ನೀವು ಅದರಿಂದ ಆದಾಯ ಗಳಿಸಬಹುದು. ಆ ರೀತಿನೇ ನಾವು 3 ಸಮ್ಮರ್ ಅಲ್ಲಿ ನಾವು ಬೆಂಡಿ ಬೆಳಿಲಿಕ್ಕೆ ಅವಕಾಶ ಇದೆ ಸರ್. ಅವನ ರೈತನ ಅನುಭವ ಪ್ರಕಾರ ಅವನ್ನ ನಾವು ಅದನ್ನ ನಿಗದಿ ಮಾಡ್ಬೇಕಂತ, ಯಾವ ಸಮಯದಲ್ಲಿ ನಾವು ಅದನ್ನ ಬೆಂಡಿ ಬೀಜನ ನಾಟಿ ಮಾಡ್ಬೇಕಂತಂದೇಳಿ ಆ ಮೂಮೆಂಟ್ ಅಲ್ಲಿ ಮಾಡಿದ್ರೆ ಒಳ್ಳೆ ಆದಾಯ ತಕ್ಕಬಹುದು ಸರ್ ಬೆಂಡಿ ವಿಚಾರದಕ್ಕೆ ಬಂದಾಗ. ಈಗೆಲ್ಲ ಮತ್ತೆ ಇನ್ನೂ ಏನೇನ್ ಬೆಳಿತೀರ ತರಕಾರಿ ಅಂದ್ರೆ? ಆಮೇಲೆ ಎಲೆಕೋಸ್ ಬೆಳೆದಿದ್ದೀನಿ ಸರ್, ಈರುಳ್ಳಿ ಬೆಳೆದಿದ್ದೀನಿ. 10 ವರ್ಷ ನಾನು ಕಂಟಿನ್ಯೂ ಈರುಳ್ಳಿ ಮಾಡಿದೆ. ಆಮೇಲೆ ಅದರಿಂದ ಲಾಭ ಚೆನ್ನಾಗೇ ಇದೆ, ಯಾಕಂದ್ರೆ ಈರುಳ್ಳಿಯಲ್ಲಿ ನನಗೆ ಕನಿಷ್ಠ ಪಕ್ಷ 100 ರೂಪಾಯಿ ಕ್ವಿಂಟಲ್ ಮಾರಿದ್ರು ಅದ್ರ ಲಾಸ್ ಆಗಲ್ಲ. ಯಾಕಂದ್ರೆ ಈ ವರ್ಷ ಮಟ್ಟಿ ರೇಟ್ ಕಡಿಮೆ ಇದೆಯಲ್ವಾ? ಅಲ್ಲ, ಈ ವರ್ಷನ ಕಡಿಮೆ ಇದೆ, ಲಾಸ್ಟ್ ಒಂದ್ 2-3 ವರ್ಷ ನಾವು ಮಾಡಿದಾಗ ಕಡಿಮೆ ಇತ್ತು ಸರ್. ಹೆಚ್ಚು ಕಡಿಮೆ ನಮಗೆ ಈ ವರ್ಷದ ರೇಟ್ ಸಿಕ್ಕರಿ ಕೂಡ ಸರಾಸರಿ 1,200 ರೂಪಾಯಿ ಸಿಕ್ಕರು ಕೂಡ ಕ್ವಿಂಟಲ್ಗೆ. ಹೆಚ್ಚಿನ ಇಳುವರಿ ತೆಗೆದಂತ ರೈತನಿಗೆ ಯಾವುದೇ ಕಾರಣಕ್ಕೂ ಲಾಭದಾಯಕ ಬೆಳೆನೆ. ತದನಂತರ ಕೊರೋನಾ ಟೈಮಲ್ಲಿ ನಾನು ಎಲೆಕೋಸ್ ಬದನೆ ಎಲ್ಲ ಮಾಡಿದ್ವಿ, ಅವಾಗೂ ಕೂಡ ಎಲೆಕೋಸು ಉತ್ತಮವಾದ ಎಲೆಕೋಸು ಬಂತು, ಆದ್ರೆ ಕೇಳಲಿಲ್ಲ. ಅದನ್ನ ಹಂಗೆ ಭೂಮಿಗೆ ಹಾರ್ವೆಸ್ಟ್ ಇದನ್ ಮಾಡಿದ್ವಿ, ರೋಟಾವೀಟರ್ ಹೊಡೆದ್ವಿ. ಆದ್ರೆ ಏನಾನು ನೆಕ್ಸ್ಟ್ ಮೆಕ್ಕೆಜೋಳ ಹಾಕಿದ್ದೆ, ಅದ್ರ ಪ್ರತಿಫಲವಾಗಿ ಏನ್ ಮಾಡುತ್ತಪ್ಪ ಅಂದ್ರೆ ಅದು ಹೆಸರೆಲೆ ಗೊಬ್ಬರ ಆಗಿ ಕನ್ವರ್ಟ್ ಆಗಿಬಿಟ್ಟು ಆ ಎಲೆಕೋಸು ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಿಲ್ಲದೆ ಸಾವಯವದಲ್ಲಿ ಅರ್ಧ ಎಕರೆಯಲ್ಲಿ 22 ಕ್ವಿಂಟಲ್ ಮೆಕ್ಕೆಜೋಳನ ನಾನು ಬೆಳೆದಿನಿ. ಅದರ ಪ್ರಭಾವ ಏನಪ್ಪ ಅಂದ್ರೆ ಎಲೆಕೋಸ್ ಅಲ್ಲಿ ಲಾಸ್ ಆಯ್ತು ಅನ್ನೋದು ಒಂದು ವಿಚಾರ ಬಿಟ್ರೆ ಆ ಮೂಮೆಂಟ್ ಅಲ್ಲಿ ನಮಗೆ ಬೇಜಾರು ಅನಿಸ್ತು, ಏನಿದು ಇಷ್ಟೊಂದು ಅಂತ. ಆದ್ರೆ ಏನೂ ಗೊಬ್ಬರ ಹಾಕದಲೆ ಆ ಭೂತಾಯಿ ನಮಗೆ ರಿಟರ್ನ್ ಆಗಿ ಕೊಟ್ಲು. ಈಗ ತರಕಾರಿಗಳು ಅಂತಂದ್ರೆ ಎಲ್ಲ ಎಲ್ಲಿ ಮಾರಾಟ ಮಾಡ್ತೀರಿ ನಿಮಗೆ? ಮಾರ್ಕೆಟ್ ಯಾವುದು? ಹೌದು ಸರ್, ನಮಗೆ ನಿಯರ್ ಅಬೌಟ್ ಹತ್ರ ಅಂದ್ರೆ ಈಗ ಹರಿಹರನು ಹತ್ರ ಆಗುತ್ತೆ, ದಾವಣಗೆರೆನ ಎರಡರ ಮಧ್ಯೆ 13 ಕಿಲೋಮೀಟರ್ ಇದೀವಿ. ಹರಿಹರ 13 ಕಿಲೋಮೀಟರ್ ಆಗುತ್ತೆ, ದಾವಣಗೆರೆನು ಕೂಡ ನಮಗೆ 13 ಕಿಲೋಮೀಟರ್ ಆಗುತ್ತೆ. ಕಡಿಮೆ ಇದ್ದಾಗ ಏನ್ ಮಾಡ್ತೀವಿ ಅಂದ್ರೆ ಸ್ವಂತಕ್ಕೆ ನಮ್ದು ಸಣ್ಣ ಒಂದು ವೆಹಿಕಲ್ ಇದೆ, ಟ್ರ್ಯಾಕ್ಟರ್ ಇದೆ. ಸ್ವಲ್ಪ ಸಿಕ್ಕಾಗ ನಾವು ಇಲ್ಲೇ ಪಕ್ಕ ಅಕ್ಕಪಕ್ಕ ಹಳ್ಳಿಯಲ್ಲಿ ಕೂಡ ನಾವು ಅದನ್ನ ತಗೊಂಡೋಗಿ ಮನೆ ಮನೆಗೂ ಮಾರಾಟ ಮಾಡ್ತೀವಿ. ಅದರಿಂದ ಒಂದ್ ಸ್ವಲ್ಪ ಲಾಭ ಆಗುತ್ತೆ. ಅದು ಹೊರತುಪಡಿಸಿ ನಮ್ಮಲ್ಲಿ ಕೆಲವು ಖರೀದಿ ಮಾಡಿ ಸಿಟಿ ಒಳಗೆ ತಗೊಂಡೋಗಿ ಮಾರಾಟ ಮಾಡೋ ಅಂತವ್ರು ಬಹಳ ಜನ ಇದಾರೆ. ಅವರು ಕೂಡ ನಮ್ಮ ಹೊಲಗಳನ್ನ ಜಮೀನನ್ನ ಅದೇನು ಹೂವು ಕಾಯಿ ಬಂದಾಗ ಗುತ್ತಿಗೆ ರೂಪದಲ್ಲಿ ಮಾತಾಡಿ ಕೂಡ ನಾವು ಆ ತರಕಾರಿಯನ್ನ ಮಾರಾಟ ಮಾಡೋ ಒಂದು ಇದನ್ನ ಮಾಡ್ತಾ ಇದೀವಿ ಸರ್. ಈಗ ಮತ್ತಿದ್ರ ಜೊತೆಗೆ ತಾಳೆ ಬೆಳೆದಿವಿ ಅಂತ ಹೇಳಿದ್ರಿ ಅಂತ ಹೇಳಿದ್ರ? ಹೌದೌದೌದು. ತಾಳೆ ಬೆಳೆಯಕಂತ ಯಾಕೆ ಮನ್ಸು ಮಾಡಿದ್ರು? ತಾಳೆ ಬೆಳೆಯಕಂತ ಯಾಕೆ ಮನ್ಸು ಮಾಡಿದೆ ಅಂದ್ರೆ ಸರ್, ನಮ್ ಕೊಂಡೆಜೆಯಲ್ಲಿ ಕೆರೆ ಇದೆ ಸರ್, ಕೊಂಡೆಜಿ ಕೆರೆ ಅಂತಿದೆ, ಭದ್ರ ಅಚ್ಚುಕಟ್ಟೆ ನೀರು. ನಾನು ಪಕ್ಕಕ್ಕೆ ಮೇಲೆ ಒಂದು ಎಕರೆಗೆ ಅಡಿಕೆ ಹಾಕಿದ್ದೆ, ಸ್ವಲ್ಪ ಕರಿ ಮಡ್ಡು ಭೂಮಿ ಇತ್ತು. ನೀರು ಹೆಚ್ಚಾದಾಗೆ ತರ ನೀರು ಹೆಚ್ಚಾಗಿ ನಿಲ್ಲ ಒಂದು ಪ್ರದೇಶ, ಅದನ್ನು ಹೊರತುಪಡಿಸಿ ಆಮೇಲೆ ಕೆರೆ ಖಾಲಿ ಆದಾಗೆ ಭೂಮಿ ಬಿರುತು ಓಪನ್ ಆಗಿ ಬಿಟಿ ಬರುತ್ತೆ ಅಂತಾರಲ್ಲ ಸರ್, ಆ ರೀತಿ ಅಂತ ಜಮೀನು. ಅದು ಎರಡನ್ನು ನಿವಾರಣೆ ಮಾಡಕಪ್ಪ ಅಂದ್ರೆ ತಾಳೆ ಒಂದೇ ಸೂಕ್ತ ನನ್ನ ತಲೆಗೆ ಬಂತು. ಯಾಕೆಂದ್ರೆ ನಾನು ಕೆಲವೊಂದ್ ಹತ್ರ ಹೋಗಿದ್ದೆ, ಆಮೇಲೆ ಕೆಲವರು ಇಲಾಖೆಯವರು ಕೂಡ ಅದ್ರ ಮಾರ್ಗದರ್ಶನ ನಮಗೆ ನೀಡಿದ್ರು. ಯಾವ ವಿಚಾರದಾಗಪ್ಪ ಅಂದ್ರೆ ಅದಕ್ಕೆ ತಾಳೆಗೆ ಹೆಚ್ಚಾಗಿ ನೀರ್ ಬೇಕು, ಹೆಚ್ಚಾಗಿ ನೀರ್ ಬೇಕು. ನೀರನ್ನ ನಮ್ ಜಮೀನಲ್ಲಿ ನಾವೇ ಕಂಟ್ರೋಲ್ ಮಾಡ್ಕೋಬೇಕಪ್ಪ ಅಂದ್ರೆ ನೀರನ್ನ ಯಾವ್ದು ಜಾಸ್ತಿ ಕೇಳುತ್ತ ಅಂತ ಬೆಳೆಯನ್ನ ನಾನು ಹಾಕಿದ್ರೆ ಆಟೋಮೆಟಿಕ್ ಜೌಗು ನಮ್ ಜಮೀನು ಕಡಿಮೆ ಆಗ್ಬಹುದು ಅನ್ನೋ ಒಂದ್ ಥಿಯರಿ ಮೇಲೆ ಡಿಪೆಂಡ್. ಆಮೇಲೆ ಯಾವಾಗ್ಲೂ ಕೂಡ ನಮ್ ಭೂಮಿ ತೇವಾಂಶ ಕಳ್ಕೋಬಾರ್ದಪ್ಪ ಅಂದ್ರೆ ಭೂಮಿ ಬಾಯಿ ಬಿಡುತ್ತಲ್ಲ ಬೇಸಿಗೆ ಸರಿಯಲ್ಲಿ ಕೆರೆಯಲ್ಲಿ ಕೆರೆ ಕುಂಟೆಯಲ್ಲಿ ನೀರಿಲ್ದಾಗ ನನ್ ತೇವಾಂಶ ಕಾಪಾಡ್ಕೋಬೇಕಪ್ಪ ಅಂದಾಗ ಅದು ಕೂಡ ಒಂದು ಬೆನಿಫಿಟ್. ಯಾಕಂದ್ರೆ ಅದು ಆಳವ ಬೇರೆ ಹೋಗುತ್ತೆ, ತಾಳೆ ಆಳವ ಬೇರೆ ಹೋಗಕ್ಕಂತ ಹಿಂಗ ಪೂರ್ತಿ ಸ್ಪ್ರೆಡ್ ಆಗುತ್ತೆ, ಎಲ್ಲಿ ಕೂಡ ಜಾಗ ಬಿಡದಂಗೆ ಭೂಮಿನೆಲ್ಲ ತಾಳೆ ಬೇರೆ ಆವರಿಸಿಕೊಳ್ಳುತ್ತೆ. ಸರ್, ಈಗ 3 ವರ್ಷ ಆಗಿದೆ ನನ್ನ ತಾಳೆ ಹಾಕಿ, ಬರ್ತಾ ಇದೆ ಸರ್. ಇನ್ನೊಂದು 2 ವರ್ಷ ಕಾಯ್ಬೇಕು ಸರ್, ಯಾಕಂದ್ರೆ ಗ್ರೋತ್ ಬಂದಾಗ ನಮ್ಗೆ ಇಳುವರಿ ಸಿಗುತ್ತೆ. ಚಿಕ್ಕದಾಗಿದ್ದಾಗ ಸರ್ ಒಂದು 80 ಗಿಡ ಹಾಕಿ ಸರ್, 1 ಎಕರೆಗೆ ಹಾಕಿದ್ದೆ ಸರ್. ನನಗೆ ಹಲಸು ಅಂತಂದ್ರೆ ಹಲಸು ಎಷ್ಟು ಹಾಕಿದ್ರೆ ಸರ್? ಹಲಸು 1 ಎಕರೆ 300 ಗಿಡ ಸರ್, 1 ಎಕರೆ ಹಾಕಿದೆ ಸರ್ ಹಲಸು, ತಾಯಿ ಹೈಬ್ರಿಡ್ ಅಂತಂದೇಳಿ. ನಾನು ಈಗ ಗವಿಸಿದ್ದೇಶ್ವರ ಜಾತ್ರೆಗೆ ಹೋಗಿದ್ದೆ ಸರ್ ಒಂದ್ ಟೈಮು ಲಾಸ್ಟ್ ಇಯರ್, ಅಲ್ಲಿ ಹೋದಾಗ ಕೃಷಿ ಮೇಳ ಟೈಪ್ ಒಂದು ಜೋನ್ ಹಾಕಿದ್ರು. ನಾವು ವೀಕ್ಷಣೆ ಮಾಡ್ಕೊಂತ ಹೋದಾಗ ಹಲಸಿನ ಕೃಷಿ ಬಗ್ಗೆ ಒಂದು ಮಾಹಿತಿ ಇತ್ತು. ಅದು ಒಂದು ಹಸಿಕಾಯಿಯನ್ನ ಕಟ್ ಮಾಡಿ ನಾವು ಪ್ರೋಗ್ರೆಸ್ ಮಾಡ್ತೀವಿ, ಅದರಿಂದ ಒಂದು ಗ್ಯಾಸ್ಟ್ರಿಕ್ ಬೇಸಿಕ್ ಆಮೇಲೆ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡಕ್ ಒಂದು ಪ್ಯಾಕೇಜ್ ಮಾಡಿ ಮಾರಾಟ ಮಾಡ್ತೀವಿ, ನಮ್ದೊಂದು ಕಂಪ್ನಿ ಇದೆ ಅಂತಂದೇಳಿ ಹೇಳಿದ್ರು. ಅಲ್ಲಿ ಒಂದು ಫೋನ್ ನಂಬರ್ ಕೊಟ್ಟು ಬಂದಿದ್ದೆ, ಯಾಕಂದ್ರೆ ನಂದು ಒಂದು ಭೂಮಿ ಇತ್ತು ಸರ್, ಅದೊಂದು ಜರುಗು ಭೂಮಿ ಇತ್ತು ಸರ್. ಆ ಜರುಗು ಭೂಮಿಗೆ ಅಡಿಕೆ ಹಾಕ್ಲಿಕ್ಕೆ ನನಗೆ ಮನಸ್ಸು ಬರಲಿಲ್ಲ, ಅಥವಾ ಬೇರೆ ಯಾವುದೇ ಬೆಳೆಗಳು ಹಾಕಿದ್ರೆ ಅಲ್ಲಿ ನಮಗೆ ಏನು ತೆಗಿಯಕಾಗಲ್ಲ, ಇಂಥದ್ದೊಂದು ಯಾವ್ದಾದ್ರು ಬೆಳೆ ಬೇಕಾಗುತ್ತೆ ಕಾಡು ಜಾತಿಯಲ್ಲಿ ತನ್ನಷ್ಟು ತಾನೇ ಸ್ವಾವಲಂಬಿಯಾಗಿ ಬೆಳೆಯುವಂತ ಬೆಳೆಯನ್ನ ಯಾವ್ದಾದ್ರು ಹುಡುಕ್ಬೇಕಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹುಡುಕಿದಾಗ ಅಲ್ಲಿ ಆತರ ನೋಡಿದಾಗ ನಾವು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಅಲ್ಲಿ ಒಂದು ನಮ್ಮ ಫೋನ್ ನಂಬರ್ ಕೊಟ್ಟಿದ್ದೆ ಅವ್ರು. ನೆಕ್ಸ್ಟ್ ತದನಂತರ ಒಂದು 6 ಮಂತ್ ಆದ್ಮೇಲೆ ನಮಗೆ ಹುಡುಕೊಂಡ್ ಬಂದ್ರು ನಮ್ಮೂರಿಗೆ. ಅವಾಗ ನಾವೊಂದು ನಾನೊಬ್ಬನೇ ರೈತ, ಅದ್ರ ಬಗ್ಗೆ ನಿರ್ಧಾರ ತಗೋದು ಬೇಡ ಅಂತಂದೇಳಿ ಒಂದು 14-15 ಜನ ನಮ್ಮನೆಯಲ್ಲೇ ನನಗೆ ಗೊತ್ತಿರೋರ್ನ ಎಲ್ಲರನ್ನು ಕರೆದು ಕೂರಿಸಿದ್ದೆ. ಆ ಮೂಮೆಂಟ್ ಎಲ್ಲರೂ ಪಾಸಿಟಿವ್ ನೆಗೆಟಿವ್ ಎಲ್ಲ ಮಾತಾಡಿದ್ರು. ನನಗೆ ಮನಸ್ಸಿಗೆ ಬಂದದ್ದು ಒಂದೇ ಸರ್, ರೈತ ಅದರ ಅನುಭವ ತಗೊಂಡಾಗ ಅವನು ಅದು ಹೌದು ಅಲ್ಲ ಅನ್ನೋದನ್ನು ಅದ್ರ ಬಗ್ಗೆ ತಿಳ್ಕೊನಕ ನಾನೊಂದು ಯಾವ್ದೋ ಒಂದು ಗಿಡ ನೆಟ್ಟಾಗ ಮಾತ್ರ ಅದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಮಾತಾಡಬಹುದು, ಅದ್ರ ಬಗ್ಗೆ ತಿಳ್ಕೋಬಹುದು, ಇನ್ನೊಬ್ರಿಗೆ ಹೇಳ್ಬಹುದು ಅನ್ನೋ ಒಂದು ಉದ್ದೇಶಕ್ಕೆ 14-15 ಜನ ಕುಂದ್ರಿಸಿದಾಗ ನಾವು ಒಂದು 3-4 ಜನ ಉಳ್ಕೊಂಡ್ವಿ ಅನ್ಸತ್ತೆ. ಉಳ್ಕೊಂಡಾಗ ನಮ್ಮದೊಂದು ಹೆಸರು ಕೊಟ್ವಿ, ನಮ್ಮ ಪಾಣಿ ಆಧಾರ್ ಕಾರ್ಡ್ ಕೊಟ್ವಿ. ಗಿಡಕ್ಕೆ ಬುಕ್ಕಿಂಗ್ ಮಾಡ್ಬೇಕು, ಒಂದ್ ಗಿಡ 250 ರೂಪಾಯಿ ಒಂದ್ ಗಿಡ ಅಂತ ಹೇಳಿದ್ರು. ಹೊಸದಾಗಿ ಬಂದಂತ ಕಂಪ್ನಿ 250 ರೂಪಾಯಿ ಒಂದ್ ಗಿಡನ ಅವರು ಹೇಳ್ತಾರಂದ್ರೆ ಪ್ರಾಡ್ ಅಂತಂದು ಕೆಲವರು ಮಾತಾಡಿದ್ರು. ನಾನು ಕೂಡ ಒಂದು ಮೈಂಡ್ ಸೆಟ್ನಾಗ ಇದ್ದೆ ಅನ್ಸುತ್ತೆ. ಯಾಕಂದ್ರೆ ಸಣ್ಣ ಅಮೌಂಟ್ ಅಲ್ಲ, ಒಂದ್ ಗಿಡಕ್ಕೆ 250 ರೂಪಾಯಿ, ಒಂದ್ ಎಕರೆಗೆ 75,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂದಾಗ, ಯಾಕಂದ್ರೆ ನಾವು ಮಿಡ್ಲ್ ಕ್ಲಾಸ್ ರೈತರು, ಆ ವಿಚಾರದಾಗ ಯೋಚನೆ ಮಾಡಿದಾಗ ಆ ಮೂಮೆಂಟ್ ನನಗೆ ಅಮೌಂಟ್ ಇರಲಿಲ್ಲ. ನಾನೊಂದು ದೃಢ ನಿರ್ಧಾರ ತಗೊಂಡೆ, ಯಾವ್ದನ್ನು ಕೂಡ ಅಲ್ಲಿ ಗಳೆಯಂಗಿಲ್ಲ ಸರ್. ಇವಾಗ ಆ ವಿಚಾರದಾಗಿ ನಾವು ಹೇಳಕಪ್ಪ ಅಂದ್ರೆ, ಹಲಸು ಕೃಷಿನ ನಾನು ದೃಢ ನಿರ್ಧಾರ ತಗೊಂಡು ಮಾಡಿದೆ. 300 ಗಿಡನ ಕೂಡ ನಾನು ತರಿಸಿದೆ. ಇವತ್ತು 8 ತಿಂಗಳ ಸಸಿ ಇದೆ, ನನ್ನ ಭುಜದ ಲೆಕ್ಕಕ್ಕೆ ಮುಟ್ತಾ ಇದೆ, ಅಷ್ಟೇ ಗ್ರೋತ್ ಆಗಿ ಬಂದಿದೆ. ಆಮೇಲೆ ಆಲ್ರೆಡಿ ಹೈಬ್ರಿಡ್ ಕ್ರಾಸ್ ಆಗಿರೋದ್ರಿಂದ ಒಳ್ಳೆ ಫಲವತ್ತವಾಗಿ ಬರ್ತಾ ಇದೆ ಜರಗ ಭೂಮಿಯಲ್ಲಿ ಗಿಡ. ಕಂಪನಿ ಪ್ರಕಾರ ಒಂದ್ ಗಿಡ ಮಿನಿಮಮ್ ಆಗಿ 45-150 ಕಾಯಿ ಅಂದ್ರೆ ಪ್ರೌಢಾವಸ್ಥೆ ಬಂದಾದ ನಂತರ, ಒಂದ್ 5-6 ವರ್ಷದ ನಂತರ 150 ಕಾಯಿ ಒಂದ್ ಗಿಡ ನೀಡತಕ್ಕಂತ ಸಾಮರ್ಥ್ಯ ಇದೆ ಅಂತ ಹೇಳಿದ್ದಾರೆ. ಆ ವಿಚಾರವಾಗಿ ಬಂದಾಗ ನಾನು ವೀಕ್ಷಣೆ ಮಾಡಿರ್ತಕ್ಕಂತ 1 ವರ್ಷದ ಗಿಡ 45 ಕಾಯಿ ಅದು ತನ್ನ ಇದರಲ್ಲಿ ಮೊಡ್ಲಲ್ಲಿ ಇಟ್ಕೊಂಡಿತ್ತು. ಆ 45 ಕಾಯಿ ಇಟ್ಟಾಗ ನಾನು ಅದೇ ರೀತಿ ಯಾವ ರೀತಿ ಯೋಚನೆ ಮಾಡಿದೆ ಅಂದಾಗ, ಇದು 1 ವರ್ಷದ ಗಿಡ 45 ಕಾಯಿ ನಮಗೆ ಕಾಣ್ತಾ ಇದೆ ಅಂದಾಗ, ನನಗೆ ಅಷ್ಟೊಂದು ಕಾಯಿ ಎಕ್ಸ್ಪೆಕ್ಟೇಷನ್ ಬೇಡ, ನಮಗೆ ಕಮ್ಮಿ ಅಂದ್ರು 20 ಕಾಯಿ ಒಂದ್ ಗಿಡ ಸಿಗ್ಲಿ. 2 ಕೆಜಿ ತೆಗಿದ್ರು 20 ಕಾಯಿಗೆ 40 ಕೆಜಿ ಆಯ್ತು. ಅವ್ರು ಬೈ ಬ್ಯಾಕ್ ಮಾಡ್ತಿರೋದು 30 ರೂಪಾಯಿ ಕೆಜಿ. 30 ರೂಪಾಯಿ ಕೆಜಿ ಹಂಗ ಬೈ ಬ್ಯಾಕ್ ಮಾಡಿದ್ರೆ ನಮಗೆ 40 ಕೆಜಿ ಕೊಡ್ತಾ ಇದೆ ಒಂದ್ ಗಿಡ. 40 ಕೆಜಿಗೆ 30 ರೂಪಾಯಿದಂಗೆ 1,200 ರೂಪಾಯಿ ಒಂದ್ ಗಿಡಕ್ಕಾಯ್ತು. ಆ ನಿರೀಕ್ಷೆ ಇಟ್ಕೊಂಡು ನಾವು ಇದನ್ನ ಮಾಡಿದ್ವಿ. ಅವ್ರು ಹೇಳ್ತಾರ ಹೆಚ್ಚಾಗಿ ಬರುತ್ತೆ, ನಮ್ಗೆ ಹೆಚ್ಚಾಗಿ ಬೇಡ. ಇವತ್ತಿನ ಕಾಲಮಾನ ದಿನಗಳಲ್ಲಿ ನೀರಿನ ಒಂದು ಕೊರತೆ ಬಹಳ ಇದೆ. ಈಗ ಸಾಕಷ್ಟು ತರಕಾರಿಗಳನ್ನ ಬೆಳೀತಾ ಇದ್ರೆ ವರ್ಷದ ಎಲ್ಲಾ ಕಾಲದಲ್ಲಿ, ಈ ಒಂದು ತರಕಾರಿ ಕೃಷಿ ನಿಮಗೆ ನೆಮ್ಮದಿ ತಂದ್ಕೊಟ್ಟಿದೆಯಾ ಸರ್? ನಿರಂತರವಾಗಿ ತರಕಾರಿ ಮಾಡಿ ಜೀವನ ಮಾಡಬಹುದು, ಒಬ್ಬ ರೈತ ಜೀವನ ಮಾಡಬಹುದು ಅನ್ನೋದಕ್ಕಿಂತ ಜೀವನವನ್ನು ಮಾಡಿ ಕಟ್ಟಿಕೊಂಡಿದ್ದೀರಾ ನೀವು ತರಕಾರಿ ಕೃಷಿಯಲ್ಲಿ ಜೀವನ ಕಟ್ಟಿಕೊಂಡಿದ್ದೀರಾ? ಖಂಡಿತ ಖಂಡಿತ ಖಂಡಿತ ನಡೀತಾ ಇದೆ. ಅದೇ ರೀತಿ ಅದ್ರ ಪಕ್ಕಕ್ಕೆ ಒಂದು ಹಸುನು ಇದ್ರೆ ಬಹಳ ಉತ್ತಮ ಆಗಿರುತ್ತೆ. ಒಳ್ಳೇದು ಜಗದೀಶ್ ಅವರೇ, ಇಲ್ಲಿ ತನಕ ಸಾಕಷ್ಟು ತಮ್ಮ ಒಂದು ತರಕಾರಿ ಕೃಷಿಯನ್ನ ಯಾವ ರೀತಿ ಲಾಭದಾಯಕವಾಗಿ ಬೆಳೀತಾ ಇದ್ದೀರಾ, ತರಕಾರಿ ಕೃಷಿಯಲ್ಲಿ ಏನೆಲ್ಲ ಒಂದು ಹೊಸ ಹೊಸ ಒಂದು ವಿಧಾನಗಳನ್ನ ಅಳವಡಿಸಿಕೊಂಡಿದ್ದೀರಾ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ತರಕಾರಿ ಕೃಷಿಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಕೊಂಡಜ್ಜಿ ಗ್ರಾಮದ ಕೃಷಿಕ ಕೆಎಸ್ ಜಗದೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳ ಸಿದ್ದೇಶ್. ಈಗ ರೈತರಿಗೆ ಸಲಹೆ ಕೇಳೋಣ. ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ದೇವರಾಜ್ ಟಿಎನ್, ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ನಾನು ನಿಮ್ಮೊಂದಿಗೆ ಮಾತನಾಡುವ ವಿಷಯ ಕೃಷಿ ಅರಣ್ಯ ಕೃಷಿಕರಿಗೆ ಸಹಕಾರಿ. ಈ ವಿಷಯದ ಬಗ್ಗೆ ನಿಮ್ಮ ಜೊತೆ ಕೆಲವು ಮಾಹಿತಿಗಳನ್ನ ಹಂಚಿಕೊಳ್ತೇನೆ. ಬಂಧುಗಳೇ, ನಮ್ಮ ಜಮೀನುಗಳಲ್ಲಿ ಕೃಷಿಯ ಜೊತೆಗೆ ಮುಖ್ಯ ಬೆಳೆಗಳ ಜೊತೆಗೆ ಬದುಗಳಲ್ಲಿ ಕೆಲವು ಅರಣ್ಯ ಜಾತಿಯ ಸಸಿಗಳನ್ನ ಬೆಳ್ಕೊಂಡ್ರೆ ಖಂಡಿತವಾಗಿಯೂ ಹೆಚ್ಚುವರಿ ಆದಾಯವನ್ನ ನಾವು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ನಮ್ಮ ಹಿರಿಯರು ನಮಗೆ ತೋರಿಸ್ಕೊಟ್ಟಿದ್ದಾರೆ, ಹಾಗೂ ವೈಜ್ಞಾನಿಕವಾಗಿ ಅದು ದೃಢಪಟ್ಟಿದೆ ಕೂಡ. ಸೂಕ್ತವಾದಂತ ಗಿಡಗಳನ್ನ ಆಯ್ಕೆ ಮಾಡಿಕೊಳ್ಬೇಕು. ಅವುಗಳ ನೆರಳಿನಿಂದ ನಮ್ಮ ಮೂಲ ಬೆಳೆಗೆ ಮುಖ್ಯ ಬೆಳೆಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಕೆಲವು ಅಂತರವನ್ನು ಇಟ್ಕೊಂಡು ಆ ಬೆಳೆಗಳನ್ನ ಬೆಳಿಬೇಕು. ಅದರ ಜೊತೆಗೆ ಈ ಕೃಷಿ ಅರಣ್ಯ ಬದುಗಳಲ್ಲಿ ಬೆಳೆದಾಗ ಜೀವಂತ ಬೇಲಿಯಾಗಿಯೂ ಕೂಡ ಕೆಲಸ ಮಾಡಿ ನಮ್ಮ ಮುಖ್ಯ ಬೆಳೆಯನ್ನ ಸಂರಕ್ಷಿಸುತ್ತದೆ. ಕೀಟ ರೋಗ ಬಾಧೆಗಳಿಂದ ಇರಬಹುದು ಅಥವಾ ಬೇರೆ ದನಕರುಗಳು ಬಂದು ತಿನ್ನುವಂತ ಸಂದರ್ಭದಲ್ಲೂ ಕೂಡ ಬೇಲಿಯಾಗಿ ಇದು ಕಾರ್ಯನಿರ್ವಹಿಸಿ ಬೆಳೆಗಳನ್ನು ರಕ್ಷಣೆ ಮಾಡುತ್ತದೆ. ಕೃಷಿ ಅರಣ್ಯಗಳ ಅನುಕೂಲಗಳು ಏನಂತ ಹೇಳಿದ್ರೆ, ಅದು ನೆರಳನ್ನ ನೀಡುವುದರ ಜೊತೆಗೆ ಅನೇಕ ರೀತಿಯ ಹಣ್ಣು ಹಂಪಲುಗಳನ್ನು ಸಹ ನಾವು ನೀಡುವಂತ ಗಿಡಗಳನ್ನ ಹಾಕೊಂಡ್ರೆ ನಮಗೆ ಮನೆಗೆ ಆಗ್ಲಿ ಅಥವಾ ಹೆಚ್ಚುವರಿಯನ್ನ ಮಾರುಕಟ್ಟೆಗೆ ಮಾರಾಟ ಮಾಡಲಿಕ್ಕೆ ತೆಗೆದುಕೊಳ್ಳುವಷ್ಟು ಸಾಮಗ್ರಿಗಳನ್ನ ಹಣ್ಣುಗಳನ್ನ ನಮಗೆ ನೀಡಲಿಕ್ಕೆ ಸಾಧ್ಯ ಇದೆ. ನಾವು ಆಯ್ಕೆ ಮಾಡುವಾಗ ಗಿಡಗಳ ಅಂದ್ರೆ ವೈವಿಧ್ಯತೆಯನ್ನು ಗಮನಿಸಿಕೊಂಡು ಆಯ್ಕೆ ಮಾಡಿಕೊಂಡ್ರೆ ನಮಗೆ ವೈವಿಧ್ಯಮಯ ರೀತಿಯ ಹಣ್ಣುಗಳನ್ನ ನಾವು ಸಂಪಾದಿಸಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಕೃಷಿ ಅರಣ್ಯದಲ್ಲಿ ಬಹಳ ಇನ್ನೂ ವೈವಿಧ್ಯತೆಯನ್ನು ಬೇಕಾದ್ರೆ ನಾವು ಈಗ ಉದಾಹರಣೆಗೆ ಹೈನುಗಾರಿಕೆ ಮಾಡ್ತಿರುವಂತಹ ರೈತರು ಮೇವನ್ನು ನೀಡುವಂತಹ ಮರಗಳನ್ನು ಸಹ ಬದುಗಳಲ್ಲಿ ಹಾಕೊಂಡು ಮರದ ಮೇವನ್ನ ಅದರ ಮೂಲಕ ಸಂಪಾದಿಸಿ ನಮ್ಮ ಹೈನುಗಾರಿಕೆಗೆ ಬಳಸ್ಕೊಳ್ಬಹುದು. ಅದರ ಜೊತೆಗೆ ಹೂವಿನ ಗಿಡಗಳನ್ನ ಹಾಕೋಬಹುದು, ಆಮೇಲೆ ಔಷಧಿ ಯುಕ್ತ ಬಳ್ಳಿಗಳನ್ನ ಆ ಮರಗಳಿಗೆ ಹಬ್ಬಿಸಬಹುದು. ಜೊತೆಗೆ ಗ್ರೀನ್ ಮೆನ್ಯೂರಿಂಗ್ ಮಾಡ್ಲಿಕ್ಕೆ ಅಂದ್ರೆ ಹಸಿರೆಲೆ ಗೊಬ್ಬರದ ರೀತಿಯಲ್ಲಿ ಈ ಗಿಡಗಳನ್ನ ಹಾಕೊಂಡ್ರೆ, ಉದಾಹರಣೆಗೆ ಗೊಬ್ಬರದ ಗಿಡ ಅಂತ ಹೇಳ್ತೀವಿ ಗ್ಲೇರಿಸಿಡಿ ಅಂತ, ಇದನ್ನ ಹೆಚ್ಚು ಬೆಳ್ಕೊಂಡ್ರೆ ಅದನ್ನ ಆಗಾಗ್ಗೆ ವರ್ಷಕ್ಕೆ 2-3 ಸರಿ ನಾವು ಕಡಿಲಿಕ್ಕೆ ಸಾಧ್ಯ ಇದೆ. ಅವುಗಳನ್ನ ಕಡಿದು ನಮ್ಮ ಜಮೀನಿಗೆ ಸಾವಯವ ವಸ್ತುವನ್ನು ಒದಗಿಸ್ಲಿಕ್ಕೆ ಅದನ್ನ ಬಳಸ್ಕೊಳ್ಬಹುದು. ಹೀಗೆ ಕೃಷಿ ಅರಣ್ಯ ಯಾವತ್ತು ಮಾಡಿದ್ರು ಎಲ್ಲಿ ಮಾಡಿದ್ರು ಖಂಡಿತವಾಗ್ಲೂ ಅನುಕೂಲ ಇದೆ. ಆಮೇಲೆ ಇದರಿಂದ ಆಮ್ಲಜನಕದ ಪೂರೈಕೆ ಆಗೋದು ನಮಗೆ ಗೊತ್ತೇ ಇದೆ. ಹಾಗೇನೆ ಹೆಚ್ಚು ಕಾಲ ಬೆಳೆದಾಗ ದೊಡ್ಡ ಗಿಡಗಳು ಆದಾಗ ಮರಮುಟ್ಟುಗಳಿಗೆ ಇವುಗಳನ್ನ ಟಿಂಬರ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ, ಟೀಕ್ ಪ್ಲಾಂಟ್ ಇರ್ಬೋದು ಅಥವಾ ರೋಸ್ ವುಡ್ ಇರ್ಬೋದು, ಇವಾಗ ಮಹಗನಿ ಅಂತೆಲ್ಲ ಹೇಳ್ತಿದ್ದಾರೆ, ಇವುಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಬೆಳ್ಕೊಂಡ್ರು ಕೂಡ ಮುಂದಿನ ದಿನಗಳಲ್ಲಿ ಆದಾಯವನ್ನ ನೀಡುವಂತ ಗಿಡಗಳಾಗಿ ಬೆಳೀತವೆ. ಯಾವುದೇ ಒಂದೇ ರೀತಿಯ ಜಾತಿಯ ಅರಣ್ಯ ಸಸ್ಯಗಳನ್ನ ಬೆಳೆಯೋದು ಬೇಡ. ವೈವಿಧ್ಯಮಯವಾದ ರೀತಿಯ ಮರಗಳನ್ನ ಗಿಡಗಳನ್ನ ಬೆಳೆದಾಗ ಬೇಲಿಯಲ್ಲಿ ನಮ್ಮ ಹೊಲ ಜಮೀನು ಮುಖ್ಯ ಜಮೀನು ಏನಿದೆ ಅದಕ್ಕೆ ಫಲವತ್ತತೆ ಜಾಸ್ತಿ ಆಗುತ್ತೆ, ಅದಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನ ಅದು ಒದಗಿಸ್ತಾ ಹೋಗ್ತದೆ. ಅದು ಎಲೆಗಳ ರೂಪದಲ್ಲಿರ್ಬೋದು, ಬೇರುಗಳ ರೂಪದಲ್ಲಿರ್ಬೋದು, ಮತ್ತೆ ಕಾಯಿ ಹಣ್ಣುಗಳ ರೂಪದಲ್ಲಿನೂ ಕೂಡ ಇರ್ಬೋದು. ಹೀಗೆ ಒಟ್ಟಾರೆ ನಮ್ಮ ಆರೋಗ್ಯಕ್ಕೆ, ಆದಾಯಕ್ಕೆ ಮತ್ತೆ ಆನಂದಕ್ಕೆ ಕೃಷಿ ಅರಣ್ಯ ಸಹಕಾರಿ ಅಂತೇಳಿ ನಾವು ನಂಬಿದ್ದೇವೆ. ಹೆಚ್ಚಿನ ಮಾಹಿತಿಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರವನ್ನ ಸಂಪರ್ಕಿಸಬಹುದು. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇರುವಂತಹ ಪ್ರಾತ್ಯಕ್ಷಿಕೆಗಳನ್ನ ಕೂಡ ನೋಡಿ ನೀವು ಕಲಿಬಹುದು. ನಮ್ಮ ಸಂಪರ್ಕ ಸಂಖ್ಯೆ 9449986876. ನಮಸ್ಕಾರ. ರೈತರಿಗೆ ಸಲಹೆ ಕೇಳಿದಿರಿ. ಈಗ ಒಂದು ಜನಪದ ಗೀತೆಯನ್ನು ಆಲಿಸೋಣ.